ಆಪೂಸ್ ಮಾವಿನ ಬೆಳೆಯನ್ನ ಬೆಳೆದು ಸಾಕಷ್ಟು ಪ್ರಚಲಿತಕ್ಕೆ ಬಂದಿದ್ದಾರೆ. ಪ್ರಮೋದ್ ತುಕಾರಾಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಪ್ರಮೋದ್ ತುಕಾರಾಮ್ ಅವರೇ, ತಮ್ಮ ಪರಿಚಯವನ್ನ ನಮ್ಮ ರೈತ ಬಾಂಧವರಿಗೆ, ನಮ್ಮ ಕೇಳುಗರಿಗೆ. ನಾನು ಪ್ರಮೋದ್ ತುಕಾರಾಮ್ ಗಾಂವ್ಕರ್. ನಾವು ಮಾವು ಬೆಳೆಗಾರರು. ನಾವು ಮೊದಲಿಂದನಾದ್ರೂ ಕೃಷಿಕರೇ. ನಮ್ದು ಊರು ಮೊದ್ಲೆ ತಂದೆಯವರೆಲ್ಲ ಕಾರವಾರ ತೋಡೂರು ಗ್ರಾಮದವರಿದ್ದರು, ಫ್ಯಾಮಿಲಿ ಎಲ್ಲರೂ ಅವರು ಅಲ್ಲಿಂದ. ಆಮೇಲೆ ಈಗ 70-80 ವರ್ಷದಿಂದ ಧಾರವಾಡಗೆಲ್ಲ ಸೆಟ್ ಆಗ್ಯಾರ. ನಮ್ಮ ತಂದೆಯವರು ತುಕಾರಾಮ್ ಗಾಂವ್ಕರ್ ಅವರು, ಅವ್ರು ಮೊದಲಿಂದನ ಮಾವು ಬೆಳೆಗಾರರು. ಮತ್ತು ನಮಗೆಲ್ಲಾನು ಅವರ ಎಲ್ಲ ಹೇಳಿಕೊಟ್ಟರು. ನಮ್ಮ ಫ್ಯಾಮಿಲಿ ಹೆಂಗ್ರಿ, ಜಾಯಿಂಟ್ ಫ್ಯಾಮಿಲಿ. ನಮ್ಮ 3 ಮಂದಿ ಅಣ್ಣತಮ್ಮರು, ಎಲ್ಲ ಒಂದೇ ಮನೆಯೊಳಗಿದ್ದೀವಿ. ನಮ್ಮ ಬ್ರದರು ನಾವು. ಮೊದಲಿಂದಾದರೂ ನಮ್ಮ ತಂದೆಯವರು ಕೃಷಿಕರು. ನಮ್ಮ ಊರು ಮೊದ್ಲಿಗೆ ಫಸ್ಟ್ ಕಾರವಾರ, ಕಾರವಾರದೊಳಗೆ ತೋಡೂರು. ಈಗ ಧಾರವಾಡಕ್ಕೆಲ್ಲಾನು ಎಲ್ಲರೂ ಸೆಟ್ಲ್ ಆಗಿ ಅವ್ರದಿಂದನೇ ನಾವು ಇಲ್ಲಿ ಮಟ್ಟ ಬಂದೇವ್ ರೀ. ಯಾಕಂದ್ರೆ ಮೊದಲಿಂದ ಕೃಷಿ ಕುಟುಂಬನೇ ನಮ್ಮದು, ಮತ್ತು ಬಿಸ್ನೆಸ್ ಮ್ಯಾನು ಹೌದು. ಗೋಲ್ಡ್ ಸ್ಮಿತ್, ಬಂಗಾರ ಅಂಗಡಿ ಎಲ್ಲನೂ ಮೊದಲಿಂದನೇ ಇದ್ದಿದ್ದೆ ನಾನು. ಈಗ ನಾವೆಲ್ಲಾನು ಒಂದು ಬಿಸ್ನೆಸ್ಸಿಗೆ ಇದ್ದೀವಿ. ಪೆಟ್ರೋಲ್ ಪಂಪು, ಕಿರಾಣಿ ಅಂಗಡಿ ಮೊದ್ಲಕ್ಕಿನ್ನೆಲ್ಲಾನು ಮಾಡ್ಕೊಂತ ಬಂದವ್ರು ಮಂದಿರು ನಾವು. ಮಾವು ಬೆಳೆಗಾರ ಮೊದ್ಲಿಂದನೇ ಇದ್ದೇವೆ, ಈಗ ಮಾಡ್ಕೊತಿದ್ದೇವೆ. ಹಿಂಗೆ ಎಲ್ಲ ಕ್ವಾಲಿಟಿ ಎಲ್ಲಾನು ಮಾಡ್ಬೇಕಂದ್ರೆ ಮೊದ್ಲಿಂದ ನಮ್ಮ ತಂದೆಯವರು ಮಾಡಿ ಒಂದು ಮಾರ್ಗ ಹಾಕ್ಕೊಟ್ಟಿದ್ದರಿಂದ ನಾನು 45 ವರ್ಷದಿಂದ ಅವ್ರು ಕೂಡ ಇದ್ದಾಗ ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕು ಅವ್ರು ಹೇಳಿದ ಮೇಲೇನೆ ನಾನು ಇಲ್ಲಿ ಮಟ್ಟ ಹೊರದೇನ್ರಿ ಸರ್. ಮೊದ್ಲಿಂದ ಅಲ್ಲೂ ಕೃಷಿಕ ಭತ್ತ ಆಗಿತ್ತ ಬೆಳೆದು ಗೋಡಂಬಿ ಎಲ್ಲ ಅಲ್ಲಿನೂ ಐತೆ, ಈಗೂ ಐತೆ. ನಮ್ಮ ಕಾಕಾರ ಎಲ್ಲರೂ ಇರ್ತಾರೆ. ಇಲ್ಲಿ ಬಂದ್ಮ್ಯಾಗೆ ನಾವು ಈಗ ಮೊದ್ಲಕ್ಕೆಲ್ಲ ಭತ್ತ ಎಲ್ಲ ಬೆಳಿತಿದ್ವಿ. ಮಳೆ ಇದ ಕ್ಲೈಮೇಟ್ ಚೇಂಜ್ ಆಗಿ ಮಾವು ಬೇಸಾಯಕ್ಕೆ ಬಂದೀವಿ, ಮಾವು ಬೆಳಿತೀವಿ. ಒಟ್ಟು ಎಷ್ಟು ಎಕರೆ ಇದ್ರಿ ತಮ್ದು? ನಾವು ಬೇಸಾಯ ಮಾಡೋದು 50 ಎಕರೆ ಒಳಗೆ ಮಾವು ಬೆಳಿತೇವ್ರಿ. ಮಾವು ಮತ್ತೆ ಚಿಕ್ಕು ಎಲ್ಲಾನು ಬೆಳಿತಿರ್ತೀವಿ. 50 ಎಕರೆಯಲ್ಲಿ ತಾವು ಮಾವಿನ ಜೊತೆಗೆ ಚಿಕ್ಕು ಮತ್ತೇನೇನು ಬೆಳಿತೀರಿ? ಮಾವಿನ ಜೊತೆ ಚಿಕ್ಕು, ಪ್ಯಾರ್ಲ, ಗೋಡಂಬಿ, ಆಮ್ಯಾಗ ತೆಂಗು, ಮೆಣಸು, ಎಲ್ಲ ತರದ್ದು ಬಾಳೆಗಿಡ ಇಂತವೆಲ್ಲ ಬೆಳ್ಕೊಂತ ಹೋಗ್ತೀವಿ. ಎಲ್ಲ ಅಂದ್ರೆ ಈ 50 ಎಕರೆ ಒಂದೇ ಕಡೆ ಧಾರವಾಡ? ಬೇರೆ ಬೇರೆ ಕಡೆ ಐತ್ರಿ. ಒಂದ್ ಎರಡು ಕಡೆ ಐತಿ, ಧಾರವಾಡ ಮತ್ತೆ ಕಲ್ಕೇರಿ ಕೂಡ. 50 ಎಕರೆ ನಾವು ಮಾವಿಂದು ಇದು ಮಾಡ್ತಿರ್ತೀವಿ. ಧಾರವಾಡದಾಗ ಇದ್ದಿದ್ದು ಮಾವು, ಚಿಕ್ಕು, ಪ್ಯಾರ್ಲ ಎಲ್ಲಾನು ಐತ್ರಿ. ಅಲ್ಲಿ ಬರೀ ಮಾವುನೆ, ಆಮೇಲೆ ಅದ್ರೊಳಗಿನ ಎಲ್ಲ ಮಿಕ್ಸ್ ಅಂತ ಐತ್ರಿ. ಯಾಕಂದ್ರೆ ಈಗ ಮಾವಿನ ಒಂದು 100 ತಳಿ ಬೆಳಿತಿರ್ತೀನಿ. ಆಮೇಲೆ ಬೇರೆ ಫ್ರೂಟ್ಸ್ ಒಂದು 100 ಎಲ್ಲಾನು ಐತ್ರಿ, ಹೊರಗಿನ ದೇಶದ್ದು, ಇಂಡಿಯಾದ್ದು. ಆ ಟೈಪ್ ಎಲ್ಲಾನು ಬೆಳೆಸ್ಕೊಂತ ಹೊಂಟೇವ್ರಿ ನಾವು. ಈಗ ತಮ್ಮ ತೋಟದಲ್ಲಿ ಈ ಮಾವಿನ ಬೆಳೆಯನ್ನ ಬೆಳೆದಿದ್ರಿ, ಆ ಮಾವಿನ ಬೆಳೆಯಲ್ಲಿ ಎಷ್ಟು ತಳಿಗಳಿದಾವೆ? ಮಾವಿನ ತಳಿ ಒಳಗೆ ನೋಡಿ, ಫಸ್ಟ್ ಅಂತೂ ಆಪೂಸ್ ಅಂತೀವಿ ನಾವು. ಆಪೂಸ ಮೇನ್ ತಳಿ ರೀ ನಮ್ದು. ಯಾಕಂದ್ರೆ ನಮ್ಮ ತೋಟದೊಳಗೆ 7,000 ಗಿಡ ಇದಾವ್ರಿ ಆಪೂಸ್. ಅದು ರತ್ನಗಿರಿಂದ ಎಲ್ಲ ತಂದಿದ್ದ ಗಿಡ ಅವು. ಅದ್ರ ಪೈಕಿ ಬೇರೆ ಎಲ್ಲ ಜಾತಿದ ಐತ್ರಿ. ಫಸ್ಟ್ ಆಪೂಸ್ ಆತು, ಈಗಿನಂಥ ಮಿಯಾಜಕ್ಕೆ ಜಪನೀಸು, ಇಸ್ರೇಲದ್ದು, ಆಮೇಲೆ ನಮ್ಮ USA ಥೈಲ್ಯಾಂಡದ್ದು, ಬ್ಯಾಂಕಾಕು, ಎಲ್ಲ ದೇಶದ್ದು ಗಿಡ ಇದಾವ್ರಿ. ಮತ್ತು ಅಲ್ಲಿ ಇಂಥ ಕ್ಲೈಮೇಟ್ ಐತಲ್ರಿ, ಎಲ್ಲ ಗಿಡ ಹಚ್ಚಿದ್ರು ಚಲೋ ಬೆಳೀತದೆ. ಅದ್ರೊಳಗೆ ನಮ್ಮ ಗೋವಾ ಮಾನ್ಕೂರು, ಆಮೇಲೆ ಸಣ್ಣೇಲಿ, ಮುಸ್ರಾತ್, ಫರ್ನ, ಲಂಗಡ, ದಶೇರಿ, ಆಮ್ಯಾಗ ಬಂಗನ್ಪಲ್ಲಿ, ಇಂಥವ ಭಾಳ ಒಂದು 100 ವೆರೈಟಿ ಐತ್ರಿ ನನ್ನ ಕಡೆ. 100 ವೆರೈಟಿನೂ ಬರ್ತದೆ. ಮತ್ತು ಎಲ್ಲ ಕ್ವಾಲಿಟಿನೂ ಎಲ್ಲ ಚಲೋ ಇರ್ತದೆ. ತಾವು ಯಾವ ತಳಿಗಳನ್ನು ಹಾಕಿರಿ ತಮ್ಮ ತೋಟದಲ್ಲಿ? ನಾವು ಮೇನ್ ಆಪೂಸನ ಹಾಕೀರಿ. ಮೇನ್ ನಮ್ದು 7,000 ಗಿಡ ಏನಿದಾವ್ರಿ. ಮೇನ್ ನಮ್ಮ ಬಿಸ್ನೆಸ್ಸು ನಮ್ದು ಧಾರವಾಡದ ಹವಾಮಾನಕ್ಕೆ ಸೂಟೇಬಲ್ ಆಗೋದು ಆಪೂಸ್ ಗಿಡ. ಈ ಆಪೂಸ್ ಮೂಲತಃ ಎಲ್ಲಿದ್ರಿ ಇದು? ಮೂಲತಃ ಇದು ಫಾರಿನ್ ಇದ್ದಾರೆ. ಇದು ಇದಾಗಿ ನಮ್ಮ ರತ್ನಗಿರಿ ಒಳಗೆ ಇದ್ರದ್ದು ಭಾಳ ಮೊದ್ಲಿಂದ ಪ್ಲಾಂಟೇಶನ್ ಎಲ್ಲ ಇದಾವ್ರಿ. ಧಾರವಾಡನಾಗೂ ಮೊದ್ಲಿಂದ ಐತ್ರಿ, 100 ವರ್ಷ ಹಿಸ್ಟ್ರಿ ಐತದ ಹಿಂದಿಂದ. ಧಾರವಾಡನಾಗೂ ಬೆಳಿತೀವಿ ಇದು. ಆದರೆ ನಾವೀಗ ಇಲ್ಲಿ ಅಂತ ಪ್ಲಾಂಟೇಶನ್ ಅಂದರೆ ಗ್ರಾಫ್ಟಿಂಗ್ ಮಾಡೋರು ರತ್ನಗಿರಿ ಒಳಗೆ ಭಾಳ ಮಂದಿ ಇದಾರೆ. ರತ್ನಗಿರಿ, ದೇವಗಡ ಇಂಥಲ್ಲೆಲ್ಲಾನು ಅದ್ರದ್ದು ಗ್ರಾಫ್ಟಿಂಗ್ ಭಾಳ ಮಂದಿ ಮಾಡ್ತಾರೆ. ಅಲ್ಲಿ ಗ್ರಾಫ್ಟಿಂಗ್ ನಾವು ಅಲ್ಲಿಂದನ ತಗೊಂಬಂದು ಇಲ್ಲಿ ಹಚ್ಚಿಬಿಟ್ಟವ್ರೆ ಎಲ್ಲಾನು ಅವನು. ಅಂದ್ರೆ ತಾವು ಈಗ ತಳಿಗಳನ್ನ ಹೇಳುವಾಗ ಹೇಳಿದ್ರಿ ಈ ಮಿಯಾ ಜಪನೀಸ್ ತಳಿಯನ್ನು ಹಾಕಿದ್ರಿ ತಮ್ಮ ತೋಟದಲ್ಲಿ ಅಂತ, ಎಷ್ಟು ಗಿಡಗಳಿದ್ದಾವೆ? ಸರ್, ಈಗ ನಾನು ಎಲ್ಲ ಈಗ ಹಾಕಿದ್ದು ಎರಡೆರಡು 3 ಗಿಡನ ಹಾಕಿದ್ರಿ. ಈಗ ಜಪನೀಸ್ ಈ ತಳಿಯಲ್ಲಿ ಇವೆಲ್ಲಾನು ಎರಡೆರಡು ಗಿಡನ ತರ್ಸೇನ್ರಿ. ಒಂದು ಎರಡೆರಡು ಗಿಡ ತರಿಸಿ, ಯಾಕಂದ್ರೆ 2012 ತರಿಸಿದ್ರು. ಒಂದು 11 ನಾವು ಮಾವಿನ ಗಿಡ ತರಕ್ ಹೋದಾಗ ಒಬ್ರು ಹಿಂಗ ಪರಿಚಯ ಆಗಿ, ನಿಮ್ಮಲ್ಲಿ ಏನು ಹೊಸದೈತಿ, ಏನು ಮಾಡ್ತೀರಿ ಅಂತ ಕೇಳಿದಾಗ, ಇಲ್ಲ ನಾ ಬೇಕಾದ್ರೆ ಇಂಪೋರ್ಟೆಡ್ ಗಿಡ ಅವೆಲ್ಲಾನು ಒರಿಜಿನಲ್ ತಂದು ಕೊಡ್ತೀನಿ ಅಂತ ನನಗೆ ಒಂದು ಮಾತು ಕೊಟ್ಟಿದ್ರು ಅವರು. ವರ್ಷ ನಾವೀಗ ಮಾವಿನ ಗಿಡ ಹೋಗಿ ತರಕ ಅಲ್ಲಿ ಹೋಗಿರ್ತೀವಿ. ಮತ್ತು ಇಲ್ಲ ಹಿಂಗೆ ಇಂಪೋರ್ಟೆಡ್ ಗಿಡ ಇರ್ತಾವೆ, ನನಗೆ ನಾ ಬೇಕಾದಂಗೆ ತರಿಸ್ಕೊಡ್ತೀನಿ, ನಮ್ಮ ಪರಿಚಯದವ್ರು ಇದ್ದಾರೆ ಅಂದ್ಕೊಂಡು ಅವಾಗ 10,000 ರೂಪಾಯಿ ಕೊಟ್ಟಿದ್ದೆ ಅವ್ರಿಗೆ ಅಡ್ವಾನ್ಸು. ಅವಾಗ ನನಗೆ ಅವ್ರು 10 ಗಿಡ ಕೊಟ್ಟಿದ್ರು ಆ ಜಮಾನದಾಗ. ಬೇರೆ ಬೇರೆ ತಳಿಗಳು ಬೆಳಗ್ಗೆ ಬೇರೆ ತಮ್ಮಲ್ಲಿ ಆಸಕ್ತಿನೇ ಇದೆ. ಹಾಂ ಹಾಂ, ಹೌದೌದು. ಈಗ ಪ್ರಮೋದ್ ಅವರೇ, ತಾವು ಸಸಿ ತರೋದಕ್ಕಿಂತ ಮುಂಚೆ ತಾವು ಏನು ಮಾಡ್ತೀರಿ ತಮ್ಮ ತೋಟದಲ್ಲಿ, ಯಾವ್ಯಾವ ಕಾರ್ಯಗಳನ್ನು ಕೈಗೊಳ್ತೀವಿ? ಕಾರ್ಯಗಳು ಸರ್, ಮಾವಿನ ಸಸಿ ತರಬೇಕಿಂತ ಮೊದ್ಲಕ್ಕೆ ನಾವು ಎಲ್ಲಿ ಹಚ್ಚಬೇಕು ಅನ್ನೋದು ಪ್ಲಾನ್ ನಾವು ಒಂದು ವರ್ಷದಿಂದ ಮಾಡಿರ್ತೀವಿ. ಜೂನ್ದಿಗ ಅಲ್ಲಿ ನೀರು ನಿಲ್ತೈತೆ ಹೆಂಗೆ, ಇಲ್ಲಿ ನೀರು ನಿಲ್ಲದ್ರ ಏನು ಮಾಡಬೇಕು, ನೀರಿನ ದಾರಿ ಹೆಂಗೆ ಮಾಡಬೇಕು ಅಂತೇಳಿ ಒಂದು ವರ್ಷದಿಂದ ಪ್ಲ್ಯಾನ್ ಮಾಡ್ತೀವಿ. ಹಂಗೇನಾರು ಅದ್ರೊಳಗೆ ನೀರು ನಿಲ್ಲೋ ಹಂಗಿತ್ತು, ಅದು ಕಾಲುವೆ ಹೊಡೆದು ಮತ್ತು ಜೆ ಸಿ ಬಿ ಹಚ್ಚಿ ಒಂದು ಮಣ್ಣು ಒಂದು ಹೊಲದಿಂದ ಅಂದ್ರೆ ಬಾಜುಕಿಂದ ತಂದು ಹೈಟ್ ಮಾಡ್ಕೋತೀರಿ. ಮೊದಲೇಕ್ಕೆ ಹೈಟ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟು ಆಮ್ಯಾಗ ನಾವು ಜೂನಿಗೆ ಹಚ್ಚಬೇಕಾದ್ರೆ ಜನವರಿದಿಂದ ಸ್ಟಾರ್ಟ್ ಮಾಡ್ತೀರಿ ವರ್ಕ್. ಫಸ್ಟಿಗೆ ನಾವೆಲ್ಲ ಲೈನ್ ಔಟ್ ಹಾಕೋಬೇಕು ರೀ ಮೇನ್. ಅದಕ್ಕೆ ಲೈನ್ ಔಟ್ ಹಾಕ್ಕೊಂಡು ಎಷ್ಟು ಗಿಡ ಕೊಡ್ತಾವೆ, ದಾರಿ ಹೆಂಗೆ ಬಿಡಬೇಕು, ಡ್ರಿಪ್ ಲೈನ್ ಮಾಡ್ಕೋಬೇಕು ರೀ. ಆಮ್ಯಾಗ ಅದನ್ನು ನವಂಬರ್ ಇದು ಜನವರಿ ಮಾರ್ಚಿಗೆ ಅದು ನಾವು ಅದಕ್ಕೆ 3 ಫೂಟ್ ತೆಗಿತೀರಿ ಜೆ ಸಿ ಬಿಲಿ ಲೈನ್ ಔಟ್ ಹಾಕ್ಕೊಂಡ ಮೇಲೆ. ಲೈನ್ ತೆಗೆದ ಮೇಲೆ ಅದು ಒಂದು 2 ತಿಂಗಳು ಬಿಸಿಲಾಗಿ ಇರ್ಬೇಕ್ರಿ ಅದು. ಅಂದ್ರೆ ಅದ್ರೊಳಗೆ ಏನಾದ್ರು ಕ್ರಿಮಿನಾಶಕ ಬಾಕಿ ಎಲ್ಲ ಇನ್ನೇನು ಇರ್ತಾವ ಅಲ್ಲಿ ಹೋಗ್ಬಿಡ್ತಾವ ಬಿಸಿಲು, ಅದು ಕಾಯ್ಬೇಕು ಭೂಮಿ ಅದು. ಅಂದ್ರೆ ನೀವು ತೋಟನ ಮೊದಲು ಪ್ಲಾನ್ ಮಾಡ್ತೀರಿ ಯಾವ ತರ ತೋಟ ಇರಬೇಕು ಅನ್ನೋದು, ನೀರ್ ನಿಲ್ಬಾರ್ದು ಅವನ್ನೆಲ್ಲ ಸಮತಟ್ಟಾಗಿ ಮಾಡ್ಬೇಕು. ಆಮೇಲೆ ಮಣ್ಣಿನ ಪರೀಕ್ಷೆನೂ ಮಾಡಿರ್ತೀವಿ, ಬೋರ್ ಇದ್ದ ನೀರು ಮಣ್ಣು ಪರೀಕ್ಷೆ ಅಂತ ಮಾಡಬೇಕ್ರಿ. ನಾವು ಮಾಡಿದ ಮೇಲೆ ಕೈ ಹಾಕ್ಬೇಕು, ಅದಕ್ಕೆ ಏನು ಹಾಕ್ಬೇಕು ಅನ್ನೋ ಸೈಂಟಿಸ್ಟ್ಗಳು ಹೇಳ್ಬಿಡ್ತಾರೆ. ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಇದ್ರೊಳಗೆ ಅದು ಹೋದ್ರೆ ಅವ್ರು ಹೇಳ್ತಾರೆ ಇಲ್ರಿ ಎಷ್ಟು ಗೊಬ್ಬರನ ಹಾಕ್ಬೇಕು, ಜಿಂಕ್ ಬೋರಾನ್ ಏನೇನು ಹಾಕ್ಬೇಕು ಚುನ್ನ ಇದಕ್ಕೆ ಹೇಳ್ಬಿಡ್ತಾವೆ. ಈಗ ಪ್ರಮೋದರೆ ತಾವು ಮಾವಿನ ಸಸಿಯನ್ನ ತಗೊಂಬರ್ತೀರಿ, ಈ ಆಪೋಸ್ ಆಗಿರ್ಬೋದು ಬೇರೆ ಬೇರೆ ಫಾರಿನ್ ತಳಿಗಳನ್ನಾಗಿರ್ಬೋದು ತಗೊಂಬರ್ತೀರಿ, ಒಂದು ಸಸಿಗೆ ಎಷ್ಟು ಆಗ್ತದ, ಎಲ್ಲಿಂದ ತರ್ತೀರಿ? ಸರ್ ನಾ ತಂದಿದ್ದು ಎಲ್ಲಾನು ರತ್ನಗಿರಿಯಿಂದ ರೀ. ಅಂದ್ರೆ ನಾವು ಮೊದ್ಲೇಕ ರತ್ನಗಿರಿ ತರಬೇಕಾದ್ರೆ ನಾವು ಜೂನಿಗೆ ಹಚ್ಬೇಕಾದ್ರೆ ಏಪ್ರಿಲ್ ಹಿಂಗೆಲ್ಲ ಫೋನ್ ಮಾಡಿರ್ತೇವೆ ಅವ್ರಿಗೆ. ಏಪ್ರಿಲ್ಗೆ ಹೋಗ್ಬೇಕು ನಾವು, ಹೋಗಿ ಆ ಗಿಡ ಸೆಲೆಕ್ಷನ್ ಮಾಡ್ಬೇಕು. ಗಿಡ ಸೆಲೆಕ್ಷನ್ ಇಲ್ಲ ನನಗೆ 1000 ಗಿಡ ಈ ವರ್ಷಕ್ಕೆ ಬೇಕು ಅಂತೇಳಿ ಸೆಲೆಕ್ಷನ್ ಮಾಡಿ ಅವರು ಒಂದು ದಿವಸ ನಿಂತು ನಾವು ಪ್ರತಿಯೊಂದು ಗಿಡನೂ ಸ್ಟ್ರೇಟ್ ಐತಲ್ಲೋ, ಅದ್ರದ್ದು ಬಡ್ಡಿ ದಪ್ಪ ಇರಬೇಕು, ಆಮ್ಯಾಗ ಅದು 5 ಫೂಟ್ ಮಟನು ಒಂದೇ ಟೈಪ್ ಇರ್ಬೇಕ್ರಿ. ಅದ ತೆಳಗೆ ಸೈಡ್ ಆಜುಬಾಜುಕ್ಕೆ ಅದಕ್ಕೆ ಬ್ರ್ಯಾಂಚ್ ಬಂದ್ರೆ ಗಿಡ ಅಡ್ಡು ದುಡ್ಡು ಹೋಗ್ಬಿಡ್ತದೆ. ಅಲ್ಲಿ ಸೆಲೆಕ್ಷನ್ ಮಾಡಿ ಅದಕ್ಕೆಲ್ಲ ಅವ್ರಿಗೆ ಅಡ್ವಾನ್ಸ್ ರೊಕ್ಕ ಕೊಟ್ಟು ಬರ್ಬೇಕು. ಅಂದ್ರೆ ಸಸಿ ನೇರವಾಗಿರ್ಬೇಕು? ಹೌದೌದು, 5 ಫೂಟ್ ಮಟನು ನೇರವಾಗಿರ್ಬೇಕು. ನೇರವಾಗಿರ್ಬೇಕು, ಅದಕ್ಕೆ ಆ ಕಡೆ ಕಡೆ ರಂಬಿ ಇರಬಾರ್ದು, ಹೋಗಿರ್ಬಾರ್ದು. ಈಗ ಒಂದು ಸಸಿ ತರ್ಬೇಕಾದ್ರೆ ಈಗ ಧಾರವಾಡಕ್ಕೆ ತಮ್ಮ ತೋಟಕ್ಕೆ ಬಂದು ಮುಟ್ಟಬೇಕಾದ್ರೆ ಒಂದು ಸಸಿಗೆ ಎಷ್ಟು ರೇಟ್ ಆಗುತ್ತೆ? ನಾದು ಸಸಿ ಸಾಣ ತರದಲ್ರಿ, ಯಾಕಂದ್ರೆ ಆಕ್ಚುಲಿ ಸೈಂಟಿಸ್ಟ್ ಎಲ್ಲ 1 ವರ್ಷದ ಹಚ್ಬೇಕಂತಾರೆ. ನಮ್ಮಲ್ಲಿ ಆ ಸೈಡ್ ಮಳಿ ಮತ್ತೆ ಇದು ಹಚ್ಚೋದ್ರಿಂದ ಗಿಡ ಫೇಲಿಯರ್ ಭಾಳ ಆಕಂತ ನಾನು ಸ್ವಲ್ಪ 2 ವರ್ಷದ ಸಸಿ ತರ್ತೇನೆ. 2 ವರ್ಷದ ಸಸಿ ಅಂದ್ರೆ ಅದು ಸಾಮಾನ್ಯವಾಗಿ ಒಂದು 3-4 ಅಡಿ ಎತ್ತರ ಇರುತ್ತೆ. ಹಾ, 2.5 ಫುಟ್, 3 ಫುಟ್, 3.5 ಫುಟ್, 3 ಫುಟ್ ಮಟ ಇರ್ತದೆ. ಅದಕ್ಕಿಂತ ಹೆಚ್ಚಿಗೆನು ತರಬೇಡದ್ರೆ ಇರ್ತಾವ. ನಾ 3 ಫುಟದ ಆಯ್ಕೆ ಮಾಡಿರ್ತೇನೆ, ಅದು 3 ಫುಟ ತಗೊಂಬಂತೀನಿ ನನಗೆಂದು. ಅಂದ್ರೆ ಈಗ ಸಸಿ ಅಂತ ತರ್ತಿರಲ್ಲ, ಈ ಸಸಿ ತಂದ ನಂತರ ಯಾವ ತಿಂಗಳಲ್ಲಿ ಸಸಿಯನ್ನ ತರಬೇಕು, ಮತ್ತೆ ಈ ಸಸಿಯನ್ನ ಒಂದು ಗಿಡದಿಂದ ಒಂದ್ ಗಿಡಕ್ಕೆ ಇಷ್ಟು ಅಂತರ ಇರಬೇಕು ಅಂತ ನಾವು ಹೇಳ್ತೀವಿ, ಅದು ಎಷ್ಟು ಇರ್ಬೇಕು, ಹೇಗ್ ಮಾಡ್ತಿರ್ತಾವ? ಈಗ ಸಸಿಯಿಂದ ಸಸಿಗೆ ಮೊದ್ಲಿನ ಪ್ರಕಾರ 1 ಎಕರೆಗೆ 40 ಕೂಡಿಸ್ಬೇಕಂತ ಐತ್ರಿ. ಅಂದ್ರೆ 40 ಫೂಟ್ಗೆ. ಈಗೆಲ್ಲ ನಾವ್ ಏನ್ ಮಾಡಾಕ್ತಿರಿ, ಹೈ ಡೆನ್ಸಿಟಿ ಮಾಡಾಕ್ತಿವಿ. ಹೈ ಡೆನ್ಸಿಟಿ ಅಂದ್ರೆ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ನಾನು ಮೊದ್ಲೇಕ 25 ಫುಟ್ ಇಟ್ಕೊಂಡಿದ್ರಿ. ಅಂದ್ರೆ ನಾ ಈಗ 7,000 ಗಿಡ ಹಚ್ಚಬೇಕಂದ್ರೆ ಒಮ್ಮೆ 7,000 ಹಚ್ಚಿಲ್ರಿ. ನಂದು ಪ್ಲಾನ್ ಹೆಂಗಿತ್ತು, 7,000 ಗಿಡ ಆದ್ರೆ ಡ್ರಿಪ್ ಪೈಪ್ ಲೈನ್ ಹೆಚ್ಚಿಗೆ ಡಬಲ್ ಮಾಡ್ಕೊಂಡಿದ್ದೆ. ಫಸ್ಟಿಗೆ 25 ಫುಟ್ ಹಚ್ಕೊಂಡೆ ರೀ, 25 ಫುಟ್ನು ಬೆಳೆಸಿದೆ. ಅಂದ್ರೆ ರೊಕ್ಕನು ಬರಾಕತ್ತು, ಕೈಲಿ ರೊಕ್ಕ ಎಷ್ಟಂತ ಹಾಕ್ಬೇಕ್ರಿ. 25 ಫುಟ್ ಬೆಳೆಸಿದೆ, 25. ಆಮೇಲೆ 1 ವರ್ಷ ಬಿಟ್ಟು ಮತ್ತೆ ಅದ್ರೊಳಗೆ ಮತ್ತೆ ಒಂದೊಂದು ಹಾಕಿದ್ರಿ. ಅದಕ್ಕೆ ಹಾಕಿ ಆ ಟೈಪ್ ಮಾಡ್ಕೊಂಡು 12 ಒಂದು ಫುಟಿಗೆ ನಾನು ಬೆಳೆಸಿನಿ ಅಲ್ಫಾನ್ಸ್. ಆ ಟೈಪ್ ಮಾಡ್ಕೊಂತ ನಾನು 7,000 ಗಿಡ ಅದಕ್ಕೆ ಅಲ್ಫಾನ್ಸ್ ಕುಡಿಸಿದ್ದು 1 ಎಕರೆಗೆ 700-750. ಆಮೇಲೆ ಕುಡಿಸ್ಬೇಕಾದ್ರೆ ಮೇನ್ ಅಂದರೆ ನಮ್ಗೆ ಟ್ರಾನ್ಸ್ಪೋರ್ಟಿಂಗ್ ಅದ್ರೊಳಗೆ ಮೇನ್ ಆಗ್ಬೇಕ್ರಿ. ಗಾಡಿ ಹೋಗೋಂಗು ಮತ್ತು ನಮ್ಗೆ ಸ್ಪ್ರೇ ಮಾಡಕ್ಕೆ ಹೋಗಂಗೆ ಪ್ಲ್ಯಾನ್ ಮಾಡ್ಕೋಬೇಕು. ಅಂದ್ರೆ ವೆಹಿಕಲ್ ಅಡ್ಡಾಡ್ಬೇಕು, ಯಾಕಂದ್ರೆ ಲೇಬರ್ ಖರ್ಚು ಭಾಳ ಬಂದ್ಬಿಡ್ತಾರೆ. ವೆಹಿಕಲ್ ಒಳಗೆ ಹೋಗಲಿಲ್ಲ ಅಂದ್ರೆ ಪ್ರತಿಯೊಂದು ಕ್ರೇಟ್ ನಾವು ಗಾಡಿಗೆ ಹೊರಗೆ ತರ್ಬೇಕಾದ್ರೆ ಲೇಬರ್ ಖರ್ಚು ಭಾಳ ಬರ್ತದೆ ಸ್ಪ್ರೇ ಮಾಡಲಿಕ್ಕೆ. ಇದಕ್ಕೆ ಆ ಟೈಪ್ ಪ್ಲಾನಿಂಗ್ ಮಾಡಿ ನಾವು ಹಚ್ಕೊಂಡಿವ್ರಿ. ಅಲ್ಲ, ಯಾವ ತಿಂಗಳಲ್ಲಿ ತಂದು ಸಸಿ ನೆಟ್ರೆ ಒಳ್ಳೇದಂತ ಸರ್? ಸಸಿ ಮಿರುಗ ಸ್ಟಾಲು ಆದ್ಮೇಲೆ ನೆಡ್ಬೇಕ್ರಿ, ಯಾಕಂದ್ರೆ 15 ಮೊದ್ಲೇಕೆಲ್ಲ ನಾವು ಹಿಂದಕ್ಕೆಲ್ಲ 7 ತಾರೀಕಿಗೆ ಮಿರುಗ ಸ್ಟಾರ್ಟ್ ಆಕೈತಂದ್ರೆ ಬಂದೇ ಬಿಡ್ತಿತ್ತು. ಮಿರುಗದಾಗ ಮಳಿ ಅಂದ್ರೆ ಒಂದು ಅಡ್ಡ ಮಳಿ ಬಂದು ಹೋಗಿರ್ಬೇಕ್ರಿ. ಯಾವಾಗ ನಾವು ರೆಡಿ ಮಾಡ್ಕೊಂಡಿರ್ತೇವಲ್ಲ ಈ ಗಿಡ ಹಚ್ಬೇಕಾರ ತೆಗೆದು ಎಲ್ಲಾನು ಅದ್ರೊಳಗೆ ಗೊಬ್ಬರ ಗಿಬ್ಬರ ಹಾಕಿ ಮುಚ್ಚಿ ಅದ್ರೊಳಗೆ ನೀರು ನಿಲ್ಬೇಕ್ರಿ. ಒಂದು ಅಡ್ಡ ಮಳಿ ಆಗಿರ್ಬೇಕು, ಮೇದಾಗ ಫುಲ್ ತಂಪು ಇರ್ಬೇಕ್ರಿ. ಒಳಗೆ ಗಿಡ ಹಚ್ಬೇಕಾದ್ರೆ ಅದು ನೀರು ನಿಂತು 1 ಇಂಚ್ ಬಿಡ್ಬೇಕು, ಅದಕ್ಕೆ ನೀರು ಒಳಗೆ ಹೋಗಂಗೆ ಫುಲ್ ತಂಪು ಇರ್ಬೇಕ್ರಿ. ಒಳಗೆ ಭೂಮಿ ಒಳಗೆ ಗಿಡದೊಳಗೆ ತೆಗೆದಿರ್ತೇವಲ್ಲ 3 ಫುಟ್ ಅದ್ರೊಳಗೆ ನಾವು ಗೊಬ್ಬರ ಇವೆಲ್ಲ ಟ್ರೆಕೋಡಮ ಇಂಥವೆಲ್ಲ ಎಲ್ಲನೂ ಹಾಕಿ ಅದ್ರ ಮುಚ್ಚಿರ್ತೇವಲ್ಲ ಸಗಣಿ ಗೊಬ್ಬರ ಹಾಕಿ ಆ ಟೈಮ್ನಾಗ ತೆಗನ್ಯಾಗ ನೀರ್ ತುಂಬಿರ್ಬೇಕು ಅಡ್ಡಮಳಿ ಒಳಗೆ. ಅಡ್ಡಮಳಿ ಒಳಗೆ ನೀರ್ ತುಂಬಿದ್ಮ್ಯಾಗ ನೀವು ಜೂನ್ 15 ಮಿರಕದಾಗ ಹಚ್ಚಿಬಿಟ್ರೆ ನಂಬರ್ 1. ಅದ್ರೊಳಗ ಡ್ರಿಪ್ ಲೈನ್ ಅಂತ ಈಗಿನ ಜಮಾನದಾಗ ಡ್ರಿಪ್ ಲೈನ್ ಬೇಕಾರೆ ನೀರಿಗೆ. ಅಂದ್ರೆ ತಾವು ಹೇಳ್ತಾ ಇದ್ರಿ ಸಸಿ ತಂದು ಎಲ್ಲ ಮುಂಚೆನ ಪ್ಲಾನ್ ಮಾಡ್ಕೊಂಡು ತೋಟನ ಹಚ್ಚಬೇಕಂತೀರಿ. ಒಂದು ಸಸಿ ತಮ್ಮ ತೋಟಕ್ಕೆ ಬಂದು ತಲುಪಬೇಕಾದ್ರೆ ಎಷ್ಟು ಖರ್ಚಾಗತ್ತೆ? ಚಲೋನ ಆರಿಸ್ಕೊಂಡ್ಬಂದಿದ್ದಕ್ಕೆ ಅವರು ನಮ್ಗೆ ರೇಟ್ ಹೆಚ್ಚಿಗೆ 400 ರೂಪಾಯಿ ಮಟ್ಟ ಒಂದು ಸಸಿಗೆ ನಾ ಕೊಟ್ಟೇನ್ರಿ. ಒಂದು ಸಸಿಗೆ 400? ಹೌದೌದು, ಟ್ರಾನ್ಸ್ಪೋರ್ಟಿಂಗ್ ಎಲ್ಲಾನು ಹೇಳೋದು, ಟ್ರಾನ್ಸ್ಪೋರ್ಟಿಂಗ್ ಬಹಳ ಬೀಳ್ತಿತ್ತು ಅವಾಗ. ಒಂದು ಧಾರವಾಡಕ್ಕೆ ಬಂದ್ಬೇಕಾದ್ರೆ ನಾ 400 ರೂಪಾಯಿಗೆ ಒಂದು ಖರ್ಚು ಮಾಡೇನ್ರಿ ಸಸಿ ತರ್ಬೇಕಾದ್ರೆ. ಈ ಸಸಿ ತಂದು ತಾವೇನು ತೋಟದಲ್ಲಿ ನೆಡ್ತಿರಲ್ಲ, ಈಗ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಈ ಮಳೆ ಗಾಳಿಗೆ ಅಥವಾ ಕೆಲವೊಮ್ಮೆ ಸಸಿಗಳು ಬಾಗ್ತಾವ, ಆ ಬಾಗಲಾರ್ದಂಗ ನೋಡ್ಕೊಳಕ್ಕೆ ಅಥವಾ ಅದಕ್ಕೆ ಏನಾದ್ರೂ ಸಪೋರ್ಟಿವ್ ಏನಾದ್ರೂ ಕೊಡ್ತೀರ? ಅದು ಮೇನ್ ಐತ್ರಿ, ಯಾಕಂದ್ರೆ ನಾವು ಸಸಿ ತಂದ್ಮೇಲೆ ಯಾಕಂದ್ರೆ ನಾವು ಸಣ್ಣ ದೊಡ್ಡ ಸಸಿ ತಂದಿರ್ತೇವಲ್ಲ, ಎಷ್ಟು ಸಸಿ ಹಚ್ಚಿರ್ತೇವಲ್ಲ ಅಷ್ಟ ಸಸಿಗೂ ಒಂದೊಂದು ಎರಡೆರಡು ಬಾಂಬು ಕಟ್ಟಿಗೆ ಕೊಡಬೇಕ್ರಿ. ದಪ್ಪ ಅದು ಗಟ್ಟಿ ಬಿದಿರು ಇರ್ಬೇಕು, ಬಿದಿರು ಕಟ್ಟಿ ಗಟ್ಟಿ ಬಿದಿರು ಇರ್ಬೇಕು, ಪಳ್ಳ ಬಿದಿರು ಇರಬಾರ್ದು. ಗಟ್ಟಿ ಬಿದಿರು ಇತ್ತಂದ್ರೆ ನೆಲದಾಗ ಗಿಡ ನೆಟ್ಟಿದ ಮೇಲೆ ಆಜು ಬಾಜು ಕವು ಎರಡು ನೆಟ್ಟು ಬಿಡ್ಬೇಕ್ರಿ. ಆಮ್ಯಾಗ ಗಿಡಕ್ಕೆ ಅಚ್ಚಕಡೆ ಹೆಚ್ಚಿಗೆ ಕಟ್ಟಬೇಕ್ರಿ. ಕಟ್ಟಬೇಕಂದ್ರೆ ಹೆಂಗ್ರಿ, ಬಿಗಿಯಾಗಿ ಕಟ್ಟಬಾರ್ದ್ರಿ. ಹುರಿ ಹೇಳಿಲೆ ಗಿಡ ಅದು ವರ್ಷಗಟ್ಟಲೆ ಬೆಳ್ಕೊಂತಿರ್ತದ, ಅದಕ್ಕೆ ಬಿಗಿಯಾಗಿ ಕಟ್ಟಬಾರ್ದು ಅಂತ ನಂದು ಇದು. ನಾವು ಆ ಟೈಪ್ ಮಾಡ್ತಿರ್ತೀವಿ, ಎರಡು ಕಡೆ ಕಟ್ತೇವೆ, ವಿ ಆಕಾರ ಹಿಂಗೆ ಮಾಡಿ ಕಟ್ತೇವೆ. ಅಂದ್ರೆ ಗಿಡ ಬೆಳೆದ್ರು ಅದಕ್ಕೆ ಗಂಟಾಗಿರ್ಬಾರ್ದು, ಆ ಟೈಪ್ ಕಟ್ಕೋಬೇಕ್ರಿ. ಅಂದಾಗ ಅದು ಗಟ್ಟಿ ಉಳಿತೈತೆ. ಈಗ ಸಸಿ ತಂದು ಗಿಡ ಹಚ್ಚಿದ್ರಿ ಎಲ್ಲ ಆಯ್ತು, ಯಾವ್ಯಾವ ಗೊಬ್ಬರಗಳನ್ನು ಹಾಕ್ತೀವಿ? ಸರ್, ಸಸಿ ನಾವು ಹಚ್ಚಬೇಕಾದ್ರೆ ಮೊದಲೇಕಿನ ಗಿಡ ಏನು ನಾವು ತೆಗ್ದಿರ್ತೇವಲ್ರಿ, ಅವಾಗ ಈಗ ನಾ ಹಚ್ಬೇಕಾದ್ರೆ ಬೇವಿನ ಹಿಂಡಿ ಗಿಂಡಿ ಸ್ವಲ್ಪ ಸಿಕ್ತಿದಿಲ್ಲ, ಕಾಸ್ಟ್ಲಿ ಅಂತಿದ್ರೆ ನಮ್ಮಲ್ಲಿ ಹುಲ್ಗೂರ್ ತಪ್ಲ ಬೇವಿನ ತಪ್ಲ ಅಂಥವೆಲ್ಲ ಹಾಕಿ ಆಮ್ಯಾಗ ಮೊದಲೇಕ್ ಇಡ್ತಿದ್ವಿ. ಆಮ್ಯಾಗ ನಾವು ಸಗಣಿ ಗೊಬ್ಬರ ತಗೋತೀವಿ, 60-70 ಕಿಲೋ ಸಾವಯವ ಗೊಬ್ಬರ. ಅದಕ್ಕೆ ಮೊದಲೇಕ್ ನಾವು ಜೀವನದಾಗ ತಗೋ, ಅದಕ್ಕಿಂತ ಮೊದಲೇಕ್ 4-5 ತಿಂಗಳು ಮೊದಲೇಕ್ ತಗೋಬೇಕು. ನಾವು ತಗೊಂಡ ಮ್ಯಾಗ ಅದಕ್ಕೆ ಟ್ರೆಕೋಡರ್ಮ ಸೋಡೋಮೊನಸು ಎಲ್ಲಾನು ಹಾಕಿ ಅದನ್ನ ಫುಲ್ ಹೆಲ್ದಿ ಇದು ಮಾಡ್ಬೇಕು. ಅದಕ್ಕೆ ಆಮ್ಯಾಗ ಅದ್ರೊಳಗೆ ಬೇವಿನ ಇದೆಲ್ಲ ಹಾಕಿ ಗಿಡಕ್ಕೆ ಹಚ್ಚೋಕ್ಕಿಂತ ಮೊದಲೇಕ್ ಒಂದು ತಿಂಗಳು ಮೊದಲೇಕ್ ಹಾಕಿ ಮುಚ್ಚಿಡ್ಬೇಕ್ರಿ. ಅದ್ರ ಮೇಲೆ ಮಣ್ಣು ಹಾಕ್ಬೇಕು, ಮಣ್ಣು ಪೂರ್ತಿನ ಮಣ್ಣು ಹಾಕಂಗಿಲ್ಲ, ಒಂದು 2 ಇಂಚ್ ನೀರು ಅದ್ರೊಳಗೆ ಹೋಗೋಂಗೆ ಮಾಡ್ಬೇಕು. ನಾವು ಅದ್ರೊಳಗೆ ಹಾಕಿ ಲೈನ್ ಔಟ್ ಕರೆಕ್ಟ್ ಮಾಡಿ ಗಿಡ ತಂದ ಮೇಲೆ ತೆಗೆದು ಮತ್ತೆ ಒಂದು ಅರ್ಧ ಬುಟ್ಟಿ ಸಗಣಿ ಗೊಬ್ಬರ, ಸಿಂಗಲ್ ಸೂಪರ್ ಫಾಸ್ಫೇಟು, 4-8 ಅಂದ್ರೆ ಇರ್ಬಿ ಅದು ಬರ್ಬೇಡ, ಯಾಕಂದ್ರೆ ಹೊರಗಿನ ಮಣ್ಣು ಇರ್ತದ ಅದು ಮಣ್ಣು ಇದು ಮಣ್ಣು. ಸಿಂಗಲ್ ಸೂಪರ್ ಫಾಸ್ಫೇಟ್ ಸ್ವಲ್ಪ ಸ್ವಲ್ಪ 4-8 ಸ್ವಲ್ಪ ಸಗಣಿ ಗೊಬ್ಬರ ಮಿಕ್ಸ್ ಮಾಡಿ ಅದ್ರೊಳಗೆ ಮತ್ತೆ ಹಚ್ಚಿ ಮುಚ್ಚಿ ಬಿಡ್ಬೇಕು. ಸರಿಯಾಗಿ ಅದು ಮುಚ್ಚಿದ ಮೇಲೆ ಅದು ಕರೆಕ್ಟ್ ಆಗ್ತದೆ. 50 ಎಕರೆಯಲ್ಲಿ ಮಾವಿನ ತೋಟಕ್ಕಾಗಿನೇ ಡ್ರಿಪ್ ಇರಿಗೇಷನ್ ಅನ್ನು ಮಾಡ್ತಾ ಇದ್ರೆ, ತುಂತುರು ನೀರಾವರಿ ವ್ಯವಸ್ಥೆಯನ್ನು ಮಾಡಿದಿರಿ. ಎಷ್ಟು ಬೋರ್ವೆಲ್ ಇದಾವ ತಮ್ಮ 50 ಎಕರೆಯಲ್ಲಿ? ಸರ್, ನಮ್ಮಲ್ಲಿ 5 ಬೋರ್ವೆಲ್ ಇದಾವ್ರಿ. 5 ಬೋರ್ವೆಲ್? 5 ಬೋರ್ವೆಲ್ ಚಾಲೋ ಅದ. 5 ಬೋರ್ವೆಲ್ ಚಾಲೋ ಇದಾವ್ರಿ. 5 ಬೋರ್ವೆಲ್ ಚಾರೋ ಇದ್ರೆ ಯಾವುದು ಒಂದು ಕೆಟ್ಟಿದ್ರು ಎಲ್ಲ ಗಿಡಕ್ಕೆ ನೀರು ಬರುವಂಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಾರೆ. ಅಲ್ಲ, ಈ ಬೋರ್ವೆಲ್ ಅನ್ನ ತೆಗ್ಸಿರಲ್ಲ, ತಾವು ಸರ್ಕಾರದಿಂದ ಏನಾದರೂ ಯೋಜನೆಗಳನ್ನು ತಗೊಂಡು ಬೋರ್ವೆಲ್ ತೆಗ್ಸಿದ್ರೆ ಹೇಗೆ? ಬೋರ್ವೆಲ್ಗಂತೂ ಸರ್ಕಾರದಿಂದ ಇಲ್ಲರಿ, ಮೊನ್ನೆ ಈಗ ಹೋದ ವರ್ಷ ನಮ್ಗೆ ಹಾರ್ಟಿಕಲ್ಚರ್ದಿಂದ ಸೋಲಾರ್ದ ಸಬ್ಸಿಡಿ ಕೊಟ್ರಿ. ಸಬ್ಸಿಡಿ ಅಂದ್ರೆ 1 ಲಕ್ಷ ಚಿಲ್ಲರ್ ಅವ್ರು ಕೊಟ್ಟರು, ಅದಕ್ಕೆ ನಾವು ಅರ್ಜಿ ಕೊಟ್ಟಿದ್ವಿ 2-3 ವರ್ಷದಿಂದ. ಸೋಲಾರ್ದ ಸಬ್ಸಿಡಿ ಕೊಟ್ಟರು. ಸೋಲಾರ್ ಸಬ್ಸಿಡಿ ಕೊಡೋದ್ರಿಂದ ನಮ್ಗೆ ಭಾಳ ಅನುಕೂಲ ಆಕಿದ್ರೆ, ಯಾಕಂದ್ರೆ ಬ್ಯಾಸ್ಗೆ ಒಳಗೆ ಮಾವಿನ ಗಿಡಕ್ಕೆ ಸಣ್ಣ ಗಿಡಕ್ಕೆ ನೀರು ಬೇಕಾರೆ, ಯಾಕಂದ್ರೆ ಈಗ ನೀರಿಲ್ಲದ ಏನೂ ಕೆಲಸ ಆಗೋದಿಲ್ಲ. ನಮ್ಗೆ ಸೋಲಾರ್ ಹಾಕಿದ್ರಿಂದ ಭಾಳ ಅನುಕೂಲ ಆಗಿತ್ತು. ಯಾಕಂದ್ರೆ ನಮ್ಗೆ ಯಾವಾಗ ನಾವು ನೀರು ಹಾಸ್ಬೇಕಂದ್ರೆ ಬೇಕಾದ ಬಿಸಿಲಿತ್ತು ಅಂದ್ರೆ ಮುಂಜಾನೆ 8-4 ಗಂಟೆ ಮಟ್ಟನು ಬೇಕಾದಂಗೆ ನೀರು ಹಾಸ್ತೇವ್ರಿ, ಯಾಕಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ನಮ್ಗೆ ಧೈರ್ಯ ಇರ್ತೈತಿ. ಇವತ್ತು 1000 ಗಿಡ ಹಚ್ಚಿದ್ರು ನೀರು ಇವತ್ತು ನನ್ನ ಕಡೆ ಐತಿ ಅನ್ನೋ ಧೈರ್ಯ ಸೋಲಾರ್ ಹಾಕೊಂಡಿರಿ. ಭಾಳ ಸಂತೋಷ. ಈಗ ತಾವು ಮಾವಿನ ತೋಟ ಏನೋ ಮಾಡಿರಿ, 7,000 ಗಿಡನೂ ಹಾಕಿರಿ, ಇಷ್ಟೆಲ್ಲ ತಾವು ಖರ್ಚು ಮಾಡಿ ತೋಟ ಮಾಡಬೇಕಾದ್ರೆ ಇದರ ರಕ್ಷಣೆಗಾಗಿ, ಯಾಕಂದ್ರೆ ಇವತ್ತಿನ ದಿನದಲ್ಲಿ ಅವು ಕಾಯಿ ಬಿಡ್ತವೋ ಹಣ್ಣಾಗ್ತವೋ ಅಥವಾ ಸಸಿಗಳನ್ನು ತಾವು ಕಾಸ್ಟ್ಲಿ ತಂದು ಹಚ್ಚಿರ್ತೀರಿ, ಯಾರೋ ಬಂದು ಏನೋ ಮಾಡಿದ್ರು ಅನ್ನೋದಕ್ಕಿಂತನು ಇದರ ರಕ್ಷಣೆ ಹೇಗೆ ಮಾಡ್ಕೊಂಡಿರಿ? ರಕ್ಷಣೆ ಅಂದ್ರೆ ಮೇನ್ ಸರ, ನಾವು ತಂತಿ ಬೇಲಿ ಹಾಕೋಬೇಕ್ರಿ. ಫಸ್ಟಿಗೆ ಪೂರ್ತಿ ತಂತಿ ಬೇಲಿ ಹಾಕಿವಿ ಫುಲ್. ನೆಕ್ಸ್ಟ್ ನಮ್ಗೆ ಎಕ್ಸ್ಟ್ರಾ ಇನ್ಕಮ್ ಆಗಲಿ ಅಂತೇಳಿ ಸಾಗವಾನ್ ಗಿಡ ಹಚ್ಚೋರು, 4,000 ಸಾಗವಾನ್ ಗಿಡ ಹಚ್ಚಿ ತಂತಿ ಬೇಲು ಬಾಜಿಕ್ ಸಾಗವಾನಿ ಗಿಡ ಮತ್ತು ತಂತಿ ಬೇಲಿ, ಅದು ನಮ್ಗೆ ಫುಲ್ ರಕ್ಷಣೆ ಕೊಡ್ತಿದ್ರು. ಅಂದು ಈಗ ಸದ್ಯಕ್ಕೆ ಫುಲ್ ಸಿಸಿ ಕ್ಯಾಮ್ರಾ ಹಾಕ್ಬಿಟ್ಟಿರಿ, 10 ಸಿಸಿ ಕ್ಯಾಮ್ರಾ ಇದಾವ್ರಿ. ಸಿಸಿ ಕ್ಯಾಮ್ರಾ ಇರೋದ್ರಿಂದ ನಮ್ಗೆ ನಮ್ಗೆ ಎಲ್ಲಾರು ಇಂಡಿಯಾದಾಗ ಎಲ್ಲಿ ಇರ್ರಿ, ನಾವು ಎಲ್ಲಿ ಇದ್ರೆ ನಾವು ಕುಂತಲ್ಲೇನು ನೋಡ್ತೇವೆ ಅದನ್ನು. ಎಲ್ಲಿ ಮಂಗ್ಯ ಬಂದು ಯಾರು ಮನುಷ್ಯಾರ ಬಂದಾರೋ, ಯಾರು ಬಂದಾರೋ, ಕಾಯಾರ ಯಾಕೆ ಬಂದಾರ ಅಂತೇಳಿ ಅದರಿಂದ ಸಿಸಿ ಕ್ಯಾಮ್ರಾದಿಂದ ನಮ್ಗೆ ತಕ್ಷಣ ತಗೋಬಿಡ್ತೇವ್ರಿ, ತಗೊಂಡೇ ಬಿಡ್ತೇವ್ರಿ. ಅದೊಂದು ಚಲೋ ಆಗಿತ್ತು ನಮ್ಗೆ, ಅದೊಂದು ಅನುಕೂಲ ಆಗಿತ್ತು. ಒಂದು ವರ್ಷದಲ್ಲಿ ಎಷ್ಟು ದಿನ ತಾವು ಈ ಮಾವಿನ ತೋಟದಲ್ಲಿ ಕೆಲಸ ಮಾಡ್ತೀವಿ? ನಾ ಕೆಲಸ ಮಾಡಕತ್ತ ನೋಡ್ರಿ 45 ವರ್ಷ ಆತಿಗೆ. ನಾನು 1980 ದಿಂದ ಮಾವು ಬೆಳ್ಕೊಂತನೇ ಇದ್ದೇನೆ. ಹಾವಿನ ತೋಟದಾಗ ನೋಡಿ ನಾವು 365 ದಿವಸದಾಗ ಒಂದು 30-45 ದಿವಸ ಅಷ್ಟೇ ನಮ್ಮ ಕೆಲಸಗಾರಿಗೆ ರೆಸ್ಟ್ ಅಂದ್ರೆ ನಡೀತೈತಪ್ಪ, ಇವತ್ತು ಹಬ್ಬಕ್ಕೆ ಹೋಗ್ಬಾ ಸುಟಿ ಮಾಡ್ಬೇಕು ಅಂತ ಹೇಳ್ತಿರ್ತೇವೆ ನಾವು. ಇಲ್ಲಿಕ್ರ 330 ದಿವಸ ಅಂತೂ ನಾವು ಹೊಲ್ದಾಗ ಇದ್ದೇ ಇರ್ತೀವ್ರಿ. ಕೆಲಸ ನಮ್ಮ ಎಲ್ಲರೂ ರೈತರು ಭಾಳ ವರ್ಷದಿಂದ ಇದಾರೆ, ಅವ್ರು ಮಾಡ್ಕೊಂತಾನೆ ಇರ್ತಾರೆ, ಏನೂ ಇದಿಲ್ಲ ಅವ್ರದ್ದು. ಅವ್ರ ಜೊತೆಗೆ ಇರ್ತೀವಿ. ಹಾಂ, ನಾವು ಬೆಳಗ್ಗೆ ಹೋಗ್ತೀವಿ, ಸಾಯಂಕಾಲ ಹೋಗ್ತೀವಿ. ಕೆಲಸ ಇದ್ದಾಗ ಈಗ ಸೀಸನ್ ಐತ್ರಿ, ದಿವಸಕ್ಕೆ 2 ಸರ್ತಿ ಹೋಗ್ತೀನಿ, ಬೆಳಗ್ಗೆ ಹೋಗ್ತೀನಿ ಸಾಯಂಕಾಲ ಹೋಗ್ತೀನಿ. ಯಾಕಂದ್ರೆ ಬಾಕಿ ನಮ್ಮ ಬಿಸ್ನೆಸ್ ಇರೋದ್ರಿಂದ, ಇಲ್ಲಿ ನಮ್ಮ ಬ್ರದರು ನಮ್ಮ ಮಕ್ಕಳು ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನಾವು ಸ್ವಲ್ಪ ಬಿಡು ಮಾಡಿ ಹೋಗಿ ಬಂದಿರ್ತೀವಿ. ಹೋಗ್ಬೇಕು. ತಮಗೆ ಎಷ್ಟು ಜನ ಮಕ್ಕಳು? ನಮ್ಗೆ 2 ಮಕ್ಕಳು. ಏನು ಮಾಡ್ತಾರೆ ಅವರು? ಪ್ರವೀಣ್ ಗಾಂವ್ಕರ್ ಅಂತೇಳಿ ಅವ್ನು BE ಮೆಕ್ಯಾನಿಕಲ್ ಆಗಿ ನಮ್ಮ ಬಿಸ್ನೆಸ್ಗೆ ಬರ್ತಾನೆ. ನಮ್ಮ ಲಾಜಿಂಗು, ಪೆಟ್ರೋಲ್ ಪಂಪು, ನಮ್ಮ ಟ್ಯಾಂಕರ್ದು ಎಲ್ಲನೂ ಹಿಂಗೆ ಬಿಸ್ನೆಸ್ ಅದ, ಅದು ಮಾಡ್ತಿರ್ತಾನೆ. ಈಗ ನಾ ಏನು ಮಾಡೇನಂದ್ರೆ, ನಾ ಬರೀ ಪ್ರೊಡಕ್ಷನ್ ಮಾಡೋದು ಅಂದ್ರೆ ಹೊಲ್ದಾಗಿಂದ ನಾ ಕೆಲಸ ಮಾಡೋದು, ಮಾರ್ಕೆಟಿಂಗ್ ಎಕ್ಸ್ಪೋರ್ಟ್ ಆಗಲಿ ನಮ್ಮ ಧಾರವಾಡಕ್ಕೆ ಬೇರೆ ಕಡೆ ಎಲ್ಲಿಯೂ ಕಳಿಸೋದು, ಮಾರ್ಕೆಟಿಂಗ್ ಎಲ್ಲನೂ ಪ್ರವೀಣ್ ಗಾಂವ್ಕರಿಗೆ ಹಚ್ಚಿಬಿಟ್ಟಿನಿ. ನನ್ನ ಮಗ ಅವರು ಫಸ್ಟ್ ದೊಡ್ಡವರು, ಮಗಳ ಫಿಸಿಯೋಥೆರಪಿ ಮಾಡ್ತಾರೆ ಸನ್ಮತಿ ಗಾಂವ್ಕರ್ ಅಂತೇಳಿ. ಇವರೆಲ್ಲರೂ ನಮ್ಮ ಅಣ್ಣನ ಮಕ್ಕಳಾದ ಪ್ರವೀಣ್, ಅಕ್ಷಯ್, ವಿಕ್ರಮ್, ಅಣ್ಣ ತಮ್ಮರು ಎಲ್ಲರೂ, ನಮ್ಮ ಮಿಸ್ಸಸ್ ಎಲ್ಲರೂ ಭಾಳ ನನಗೆ ಹೆಲ್ಪ್ ಮಾಡ್ತಾರೆ. ಕೂಡು ಕುಟುಂಬ ತಮ್ಮದು? ಕೂಡು ಕುಟುಂಬ. ಯಾಕಂದ್ರೆ ನಾನು ಏನೂ ಒಂದು ವೆದರ್ದು ಏನೂ ಒಂದು ಕೆಮಿಕಲ್ ಒಯ್ಲಿ ಏನೂ ಹೋಗ್ಲಿ ಕೇಳ್ಬೇಕಂದ್ರೆ ಅವ್ರಿಗೆ ಕೊಟ್ಟು ಬಿಡ್ತೇವೆ. ಇದನ್ನು ಇದು ಸರಿ ಐತೋ ಇಲ್ಲೋ, ಹೊಡಿಬೇಕು ಬೇಡೋ, ಇದರಿಂದ ಬಾಕಿ ಜೇನು ಹುಳಕ್ಕ ಇದಕ್ಕೆ ಏನೋ ಪ್ರಾಬ್ಲಮ್ ಆಕಿತ್ತು ಏನಂತ ಹೇಳ್ತೇವೆ. ಇದನ್ನು ಆ ಟೈಪ್ ನಾನು ಕೂಡ ಇದನ್ನು ಮಾಡ್ತೇನೆ ಪ್ರವೀಣ್ ಎಲ್ಲನು. ಭಾಳ ಸಂತೋಷ. ಪ್ರಮೋದ್ ಅವರೇ, ತಾವು ಹೇಳ್ತಾ ಇದ್ರಿ ಮಾವಿನ ತೋಟನ ಇಷ್ಟು ಸೊಗಸಾಗಿ ಬೆಳೆಸ್ತಾ ಇದ್ದೀರಿ. ಮಾವಿನ ಕಾಯಿ ಬೆಳೆದ ನಂತರ ಈಗ ಎಷ್ಟು ತಿಂಗಳಿಗೆ ತಾವು ಅಂದ್ರೆ ಎಷ್ಟು ದಿನಕ್ಕೆ ಈ ಮಾವಿನ ಕಾಯಿಗಳನ್ನು ಕಟಾವು ಮಾಡ್ತೀರಿ? ಮೊದಲೇಕಿಂದ ಹೆಂಗಿತ್ತು, ನವಂಬರ್ ಡಿಸೆಂಬರ್ಗೆ ಹೂ ಬಿಟ್ಟು ಎಲ್ಲಾನು ಕಾಯಿ ಹಿಡಿಬೇಕಾಗಿತ್ತು. ಜನವರಿಗೆ ಫುಲ್ ಕಾಯಾಗಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದ್ರೆ ನಮ್ಗೆ ಕಾಯಿ ಬರ್ತೈತಿ. ಅಷ್ಟಂಕನು ನಾವು ಫುಲ್ ಕೆಲಸನೂ ಮಾಡಬೇಕಾರೆ, ಯಾಕಂದ್ರೆ ಡಿಸೆಂಬರ್ದಿಂದ ನಮ್ಗೆ ಫುಲ್ ವರ್ಕ್ ಇರ್ತದೆ. ನವಂಬರ್ ಸ್ಟಾರ್ಟ್ ರೀ, ನವಂಬರ್ದಿಂದ ವರ್ಕ್ ಆಗಿ ಜೂನ್ ಮಟ ಒಂದು ವರ್ಕ್ ಆಗ್ತದೆ. ಜೂನ್ದಿಂದ ನೆಕ್ಸ್ಟ್ ಜೂನ್ ಮಟ ಬದ್ ಬೇರೆ ವರ್ಕ್ ಇರ್ತದೆ. ಯಾಕಂದ್ರೆ ಈಗ ನಾವು ಇಷ್ಟು ಕಾಯಿ ತೊಗೊಂಡ ಮ್ಯಾಗ ಅದಕ್ಕೆ ಎಲ್ಲಾನು ಒಟ್ಟಿಗೆ ಕೊಡಬೇಕಲ್ರಿ. ಬರೀ ಕಾಯಿ ತೊಗೊಂಡು ಹೊಲಕ್ಕೆ ಹೋಗ್ಲಿಲ್ಲ ನಡೀದಿಲ್ರಿ. ಯಾಕಂದ್ರೆ 330 ದಿವಸ ಅಂತೂ ನಾವು ಹೊಲದಾಗ ದುಡಿಯಬೇಕ್ರಿ, ಅಂದಾಗ ಕ್ವಾಲಿಟಿ ಬರ್ತದೆ. ಮಾವಿನಕಾಯಿ ಕಟಾವು ಮಾಡಿದ ನಂತರ ಏನೇನು ಮಾಡ್ತಿರಿ ತಾವು? ಸರ್, ಮಾವಿನಕಾಯಿ ಕಟಾವು ಆದಮೇಲೆ ಈಗ ಜೂನ್ 10-15 ನಮ್ಮ ಮಾವಿನ ಸೀಸನ್ ಮುಗಿತಿದ್ರು. ಅವಾಗ ಒಂದು ಸ್ವಲ್ಪ ದಿವಸ ಲೇಬರ್ಗೆ ಒಂದು ಎಂಟು ಗುಡಿ ಎಲ್ಲೆಲ್ಲೆಲ್ಲಿ ಹೋಗಿ ಬರ್ತಾರೆ, ರೆಸ್ಟ್ ಕೊಡ್ತೇವೆ. ಯಾಕಂದ್ರೆ ಈಗ 2 ತಿಂಗಳ ಫುಲ್ ಅವರು ಎಲ್ಲಿ ಹಬ್ಬನೂ ಇಲ್ಲ ಮದುವೆನೂ ಇಲ್ಲ, ನಮ್ದು ಹಂಗೆ ಹಂಗೆ ಇರ್ತದೆ. ಅವಾಗೊಂದು 15 ದಿವಸ ಅವ್ರಿಗೆ ರೆಸ್ಟ್ ಕೊಟ್ಟು ಬಿಡ್ತೇನೆ. ರೆಸ್ಟ್ ಕೊಟ್ಟಾಗ ನಾ ಏನು ಮಾಡ್ತೀನಿ, 15 ದಿವಸ ನಾನು ಕುರಿ ಇರ್ತಾವಲ್ರಿ, ಕುರಿ ಮೀಸೋರು ಬರ್ತಾರೆ, ಒಂದು 1000 ಕುರಿಯವರು ಮೊದಲೇಕ ಪ್ಲಾನ್ ಮಾಡಿ ಕುಂತಿರ್ತಾರೆ ನಮ್ಮ ಹೊಲಕ್ಕೆ ಬರ್ಬೇಕಂತೇಳಿ. 15 ದಿವಸ ಕುರಿ ಬಿಟ್ಟು ಬಿಡ್ತೇನೆ ನಿಮ್ಮ ಹೊಲದಲ್ಲಿ. ಹೊಲದೊಳಗೆ ಅಂದ್ರೆ 1 ಫುಟ್ 1.5 ಫುಟ್ 2 ಹುಲ್ಲು ಬೆಳೆದಿರ್ತೇನೆ. ಹುಲ್ಲು ಬೆಳೆದ ಮೇಲೆ ನಮ್ಮ ಮಾವಿನ ಹಣ್ಣು ಏನಿದಾವಲ್ರಿ, ಹಣ್ಣಾಗಿ ಇದಾಗಿ ಕೆಟ್ಟು ಬಿದ್ದಿರ್ತಾವ ತೆಳಗೆ. ಹಣ್ಣು ಕೆಟ್ಟ ಬಿದ್ದನ್ನ ಏನ್ ಮಾಡ್ತಾವು, ಎಲ್ಲ ಚೀಪಿ ತಿಂದ್ಬಿಡ್ತಾವ, ಅಂದ್ರೆ ಗೊಟ್ಟ ಅಷ್ಟೇ ಉಳಿತಾವ. ಅದು ಫ್ರೂಟ್ ಫ್ಲೈ, ಅದ ಹಣ್ಣೇನು ತೆಳಗನ್ ಉದುರು ಬಿದ್ದಿರ್ತೈತಲ್ರಿ, ಅದ ಅಲ್ಲಿ ಬಿತ್ತಂದ್ರೆ ಅದ್ರೊಳಗೆ ಹುಳ ಹಾಕಾವ, ಹುಳ ಆಗಿ ನೆಲ್ದಾಗ ಹೋಗ್ಬಿಡ್ತಾವ ಕೊಶ ಇದ್ರೊಳಗೆ. ಮತ್ತೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಮತ್ತೆ ಹುಳ ಆಗಿ ಮತ್ತೆ ಹೊರಗೆ ಬರ್ತಾರ ಮಳೆ ಬಿದ್ದ ಮೇಲೆ. ಅದ್ರಗಿಂತ ನಾನು ಕುರಿ ಒಳಗೆ ಬಿಟ್ಟು ಬಿಡ್ತೇನೆ, ಆಡು ಬಿಡಂಗಿಲ್ಲ. ಆಡು ಬಿಟ್ರೆ ಮತ್ತೆ ನಂದು ಎಲೆ ತಿಂದು ಬಿಡ್ತಾವ, ಮ್ಯಾಲ ತಲೆ ಇರ್ತಾವ, ತೆಳಗ್ ತಲೆ ಹಾಕೊಂಡು ಹೋಗೋದಕ್ಕೆ ಬಿಟ್ಟು ಬಿಡ್ತೇನೆ. ಕುರಿನ 8 ದಿವಸ ಹೇಳಿರ್ತೇವೆ, 15 ದಿವಸ ಮಾಡ್ತಾರ ಅವ್ರ, ಅವನ್ನೆಲ್ಲಾನು ಸ್ವಚ್ಛ ಮಾಡಿಬಿಡ್ತಾವ್ರು, ತಿಂದು ಎಲ್ಲಾನು ಇದು ಮಾಡಿ. ನಮಗೂ ನಮ್ಮ ಲೇಬರ್ಗೆ ನಮ್ಮ ಕೆಲಸದವ್ರಿಗೂ 15 ದಿವಸ ರೆಸ್ಟ್ ಸಿಗ್ತೈತಿ. 15 ದಿವಸ ರೆಸ್ಟ್ ಸಿಕ್ಕ ಮೇಲೆ ಮತ್ತೆ ಕೆಲಸಕ್ಕೆ ಹಚ್ಚಿ ಬಿಡ್ತೇವ್ರಿ ಅವ್ರಿಗೆ. ಮೊದ್ಲೇಕ್ಕೆ ನಾನು ಪೂರ್ತಿ ಪ್ರುನಿಂಗ್ ಮಾಡ್ಕೋತೇನೆ. ಪ್ರುನಿಂಗ್ ಅಂದ್ರೆ ಗಿಡ ಗಾಳಿ ಬೆಳಕು ಬರೋಂಗೆ ಮಾಡ್ಕೋತೇನೆ. ಯಾಕಂದ್ರೆ ಅಪೋಸಿಗೆ ಹೆಂಗೈತ್ರಿ, ವರ್ಷ ಅದಕ್ಕೆ ಪ್ರುನಿಂಗ್ ಬೇಕಾರೆ ಗಿಡ ಅದಕ್ಕೆ ಸೌರಬೇಕು. ಯಾಕಂದ್ರೆ 15 ಫುಟ್ 14 ಫುಟ್ಗಿಂತ ಹೆಚ್ಚಿಗೆ ಆದ್ರೆ ಅಪೋಸ್ ಗಿಡದ ಖರ್ಚು ಭಾಳ ಬಂದ್ಬಿಡ್ತದೆ, ನಮ್ಮ ಕಾಯಿನ ತೆಗಿಯಕ್ ಬರೋದಿಲ್ಲ, ಕ್ವಾಲಿಟಿ ಮಾಡಕ್ ಬರೋದಿಲ್ಲ. ನಾವು ಏನೂ ಸ್ಪ್ರೇ ಮಾಡಿದ್ರು ಏನು ಮಾಡೋದು ಗಿಡದ ಮಟ್ಟ ಮುಟ್ಟೋದಿಲ್ಲ. ನಮ್ಗೆ ಮೇನ್ ಅಂದ್ರೆ ಗಾಳಿ ಬೆಳಕು ಇತ್ತಂದ್ರೆ ಮುಂದೆ ಯಾವುದು ಹುಳ ನಮ್ಗೆ ಅಟ್ಯಾಕ್ ಆಗೋದಿಲ್ಲ. ನಮ್ಗೆ ಹುಳದ ಮೇನ್ ಏನಾಯ್ತಂದ್ರೆ ಆಫರ್ಸ್ ಅಂತ ಬರ್ತಾರ ಜಿಗಿ ಹುಳ. ಜಿಗಿ ಹುಳ ಒಮ್ಮೆ ತೋಟದಾಗ ಎಂಟ್ರಿ ಆತಂದ್ರೆ ನಮ್ಗೆ ಎಲ್ಲ ಪ್ರೊಡಕ್ಷನ್ ಕೆಡಿಸ್ಬಿಡ್ತಾವೆ. ಅದರಿಂದ ನಾವು ಪೂರ್ತಿ ಪ್ರೂನಿಂಗ್ ಮಾಡಿ ಆಮ್ಯಾಗೆ ಫುಲ್ ಅದಕ್ಕೆ ಸ್ಪ್ರೇ ಮಾಡ್ತೇವೆ, ತುತ್ತೆ ಗಿತ್ತೆ ಹಾಕಿ ಚುನ್ನ ಅಂತ ಅದೆಲ್ಲನೂ ಹಾಕಿ ಒಮ್ಮೆ ಸ್ಪ್ರೇ ಮಾಡಿ ಅದಕ್ಕೆ ಬಿಟ್ಟು ಬಿಡ್ತೇವೆ. ಅದು ಒಂದು ಹಂತ ಮುಗೀತು ಪ್ರೂನಿಂಗ್. ಆಮ್ಯಾಗೆ ಎಲ್ಲಾನು ರೋಟ್ರೋವೇಟ್ರ್ ಹೊಡೆದು ಎಲ್ಲಾನು ಮಾಡಿ ಸಗಣಿ ಗೊಬ್ಬರ ಆಮ್ಯಾಗೆ ನಮ್ಮ ಟ್ರೆಕೋಡರ್ಮ ಸೋನಮಾಸು ಆಮೇಲೆ 19 ಎಲ್ಲ ಗೊಬ್ಬರ ಹಾಕಿ ಜಿಂಕು ಬೋರಾನ್ ಹಾಕಿ ಅದನ್ನು ಮತ್ತೆ ಮುಚ್ಚಬೇಕನ್ನ. ಮುಚ್ಚಿ ಎಲ್ಲ ನೀರು ಬೆಳೆದು ಬೀಳ್ತಿರ್ತೈತೆ. ಮತ್ತೆ ಅದನ್ನು ಮಾಡ್ಬೇಕಾದ್ರೆ ನಮ್ಗೆ ಅಷ್ಟು ತಿಂಗಳು ಹೋಗೆ ಬಿಡ್ತೈತೆ. ಎಲ್ಲ ಗಿಡನೂ ಮಾಡ್ಬೇಕಾದ್ರೆ ಅಂದ್ರೆ ಎಲ್ಲಾನು ಕೊಚ್ಚಬೇಕು, ಇದು ಮಾಡಬೇಕು, ಅದ್ರ ಹುಲ್ಲಿನ ಗಡ್ಡೆ ಇರ್ತೈತೆ ರೀ, ಆಮ್ಯಾಗ ಮೇಲೆ ಅದು ಅಂತರ್ಗಂಗೆ ಅಂತ ಬಂದಿರ್ತದೆ, ಬೇರೆ ಗಿಡ ಬಂದಿರ್ತೈತಿ, ಎಲ್ಲಾನು ಕಟ್ ಮಾಡ್ಬೇಕಿತ್ತು. ಇದು ಒಂದು ಪಾರ್ಟ್ ಆತ. ಆಮ್ಯಾಗ ಮತ್ತೆ ನೆಕ್ಸ್ಟ್ ಆಗಸ್ಟ್ ಮಳೆ ಕಡಿಮೆ ಆದ್ರೆ ಮತ್ತೆ ರೋಟ್ರ್ ಒಟ್ರ್ ಹೊಡಿತೀವಿ. ಮತ್ತೆ ರೋಟ್ರ್ ಒಟ್ರ್ ಹೊಡೆದು ಆಗಸ್ಟ್ 15ಕ್ಕೆ ನಮ್ಗೆ ಸಣಬ ಅಂತೇಳಿ ಆರ್ಗ್ಯಾನಿಕ್ ನಮ್ಗೆ ಇದು ಬರ್ತದ, ಅದು ಸಣಬ ಅಂತ ಸಣಬ ಅಂತೇಳಿ ಗಿಡ ಇದು ಮಾಡ್ತವೆ, ಬೀಜ ಇರ್ತದ. ಅದನ್ನ ನಾವು ದೇಡ್ ತಿಂಗಳ ಮಟ ಬೆಳೆಸ್ತಾರೆ ಅದು ಸಣಬ ಹೊಲ್ದಾಗ. ದೇಡ್ ತಿಂಗಳಾದ್ಮೇಗ ಅದಕ್ಕೆ ಹೂ ಬರ್ತದ, ಹೂ ಬರೆದ್ರೆ ಒಂದೊಂದು ಎರಡೆರಡು ಕಡೆ ಹೂ ಬಂದ ಕೂಡ ಅದು ದೊಡ್ಡದಾಗ್ತದಲ್ಲ ಗಿಡ, ಅದು ಸಣ್ಣ. ಮತ್ತೆ ರೋಟ್ರೋವೇಟ್ ಹೊಡಿತಾರೆ, ಅದು ಒಳಗೆ ಮಲ್ಚಿಂಗ್ ಆಗ್ಬಿಡ್ತದೆ, ಗೊಬ್ಬರ ಆಗ್ಬಿಡ್ತದೆ, ಆರ್ಗ್ಯಾನಿಕ್ ಮೆಟ್ರ್ ಅದು ಗೊಬ್ಬರ. ಆಮ್ಯಾಗ ಮತ್ತೆ ನಮಗೆ ಎಲ್ಲ ಗಿಡಕ್ಕೂ ಯಾವ ಗಿಡಕ್ಕೆ ಏನು ಆಗೈತಿ ಎಲ್ಲ ಚೆಕ್ ಮಾಡ್ತೀರಿ. ಅದಕ್ಕಿಂತ ಮೇನ್ ನಮ್ಗೆ ಇರೋದು ಸ್ಟೆಮ್ ಬೋರರ್, ನಾವು ಅದನ್ನು ಹುಡ್ಕೋಂತ ಇರ್ತೀವಿ. ಆ ಸ್ಟೆಮ್ ಬೋರರ್ ಅಂದ್ರೆ ಆಪೋಸ್ ಗಿಡಕ್ಕೆ ಇಷ್ಟು ಪ್ರಾಬ್ಲಮ್ ಐತಲ್ಲ, ಸಣ್ಣ ಕೂಸ್ ಇದ್ದಂಗೆ. ಸ್ಟೆಮ್ ಬೋರರ್ ಅಂತ ಬಂದ ಕೂಡಲೇ ನಮ್ಗೆ ಗಿಡಕ್ಕೆ ಅದನ್ನು ನಾವು ಚೆಕ್ ಮಾಡ್ಕೊಂತಿರ್ಬೇಕು. ಪ್ರತಿಯೊಂದು 7,000 ಗಿಡ ಇದ್ರೂ 7,000 ಗಿಡಕ್ಕೆ ನಾವು ಹೋಗಬೇಕ್ರಿ. ನಾವು ನಮ್ಮಲ್ಲಿ ಎಲ್ಲರೂ ಕೆಲಸಗಾರ ಹೋದ ಮೇಲೇನ ಸ್ಟೆಮ್ ಬೋರರ್ ಅಂದ್ರೆ ಏನು ಮಾಡ್ತೈತಿ, ಒಳಗೆ ಹೋಗಿ ಅದು ರಂಧ್ರದಾಗ ಹೋಗಿ ಹೋಲ್ ತೆಗೆದು ಅಥವಾ ತಮ್ಮ ಜೀವನ ಮಾಡೋದು ಅಂದ್ರೆ ಗಿಡದ ಬಡ್ಡಿನ ತಿಂದ್ಬಿಡ್ತೈತೆ ಅದು ಪೂರ್ತಿ ಒಳಗೆ ಹೋಗಿ. ನಾವು ಅದನ್ನು ಮತ್ತೆ ಅದನ್ನು ತೆಗೆದು ತಂತಿ ಹಾಕಿ ಕ್ಲೋರೋಫೈರಬಸ್ ಹಾಕಿ ಎಲ್ಲ ಹುಳ ತೆಗಿಬೇಕಾಗೈತೆ. ಹುಳ ತೆಗೆದು ಮುಚ್ಚಿದ ಮೇಲೆ ಫಸ್ಟ್ ಸ್ಟೇಜ್ನಾಗ ಆದ್ರೆ ಏನೂ ಉಳಿತದ್ರಿ ಗಿಡ, ಸೆಕೆಂಡ್ ಥರ್ಡ್ ಸ್ಟೇಜ್ ಆದ್ರೆ ಗಿಡ ಉಳಿದ್ರು. ಅಂದ್ರೆ ಅದ್ರೊಳಗೆ ಒಂದು ನೀರಿಂದ ಜಿನಗ್ ಒಂದು ಪೈಪ್ ಲೈನ್ ಇರ್ತಿದ್ರು ಗಿಡದ ಬಡ್ಡಿ ಒಳಗೆ. ಆ ಗಿಡದ ಪೈಪ್ ಲೈನ್ದಾಗ ಅದ ಟಚ್ ಆಯ್ತು ಗಿಡ ಸಾಯ್ತದ್ರಿ. ಅದಕ್ಕಿಂತ ಮೊದ್ಲಕ್ಕೆ ನಾವು ಅದಕ್ಕೆ ಆ ಗಿಡಕ್ಕೆ ತಂತಿ ಇದು ಮಾಡಿರ್ತೀರಿ, ಅದನ್ನ ಒಳಗೆ ಹಾಕಿ ತಿರುಗಿಸಿ ಅದನ್ನ ಹುಳ ಹೊರಗೆ ತೆಗಿತೀರಿ. ಹುಳ ಹೊರಗೆ ತೆಗೆದು ಆಮ್ಯಾಗ ಕ್ಲೋರೋಫೈರಪಾಸ್ ಇಂಥವೆಲ್ಲ ಒಳಗೆ ಹಾಕಿ ಮತ್ತೆ ಮಣ್ಣು ಮುಚ್ಚಿ ಬಿಡ್ತೀರಿ. ಅದು ಮೇನ್ ಅವಶ್ಯಕತೆ. ಈಗ 2 ವರ್ಷ ಆತ್ರಿಗೆ ಮಳೆ ಭಾಳ ಆಗಿದ್ರಿಂದ ಅದು ಭಾಳ ಗಿಡ, ಯಾಕೆ ಈ ವರ್ಷ ನನ್ನ ಕಡೆ ಒಂದು 70 ಗಿಡ ಹೋದ್ರಿ. ಅದು ಅಷ್ಟು ನಾವು ಚೆಕ್ ಮಾಡಿದ್ರು ಒಂದೊಂದು ಹುಳ ತಪ್ಪಿರ್ತಾರೆ, ಮತ್ತೆ ಅದನ್ನು ಮತ್ತೆ ಚೆಕ್ ಮಾಡ್ಕೊಂತಾನೆ ಇರ್ಬೇಕು ಒಂದು ಗಿಡಕ್ಕೆ ಬಂತಂದ್ರೆ. ಪ್ರತಿ ಸಲ ಸರ್ತೇನೆ ಅಷ್ಟು ಕೆಲಸ ಆಯ್ತು. ಮಾವಿನಕಾಯನ್ನ ತಾವು ಕಟಾವು ಮಾಡ್ತೀರಿ, ಈ ಕಟಾವು ಮಾಡಿದ ನಂತರ ಯಾವ ಕ್ರಮದಿಂದ ಹಣ್ಣನ್ನು ಮಾಡ್ತೀರಿ ಮಾವಿನ ಹಣ್ಣು? ಮಾವಿನ ನೋಡ್ರಿ ಮೇನ್ ಇರೋದು ಮಾವಿನ ಕಟಿಂಗ್ ಮಾಡ್ಬೇಕಾದ್ರೆ ರೈತ ಅದನ್ನ ಮಾವು ನಮ್ಮ ಹೊಲ್ದಾಗ ಬಲ್ತೈತೆ ಮೇನ್ ನೋಡ್ಬೇಕು. ಭಾಳ ಮಂದಿ ಈಗ ಬಲಿದ ಇದ್ದದಕ್ಕೆ ಆಜುಬಾಜುಕ್ ನಾವು ತೋಟದ ಹರದ ನಾವು ಹರದ ನಾವು ಹರಿಬೇಕಂತ ಹರಿತಾರೆ. ಅದು ಯಾರೂ ಮಾಡಬಾರ್ದ್ರಿ. ಯಾಕಂದ್ರೆ ನಂದು ಮಾವಿನ ತೋಟದಾಗ ನಂದು ಕಾಯಿ ಬಲ್ತೈತೇವೆ ಇಲ್ಲ ಫಸ್ಟ್ ಪರೀಕ್ಷೆ ಮಾಡ್ಬೇಕ್ರಿ. ಪರೀಕ್ಷೆ ಹೆಂಗೆ ಮಾಡ್ಬೇಕು, ಪೋಸಿದ್ರೊಳಗೆ ದುಂಡು ಸುತ್ತಬೇಕ್ರಿ. ಅದು ಬಲ್ತಿದ್ರೆ ಕಾಯಿ ತೆಗಿಬೇಕು. ಕಾಯಿ ತೆಗಿಬೇಕಾದ್ರೆ ಹೆಂಗ್ರಿ, ಬಡ ಬಡ ಹೋದ್ನೆ ಎಲ್ಲ ತೆಗೆದ್ನೆ ನೆಲದಾಗ ಇಟ್ಟೆ ಅದು ಒಟ್ಟ ಮಾಡಬಾರ್ದ್ರಿ, ಯಾರೂ ಮಾಡಬಾರ್ದು. ನಾವು ಒಂದೇ ಗಿಡಕ್ಕೆ ಕಾಯಿ ಹರಿಬೇಕಾದ್ರೆ 7 ಸರ್ತಿ ಒಂದು ಗಿಡಕ್ಕೆ ಹೋಗಿರ್ತೀವಿ. ಆಮೇಲೆ 4 ಕಾಯಿ ಬರ್ತಾವೆ, ಒಂದು 15 ಕಾಯಿ ಬರ್ತಾವೆ, ಒಂದು 50 ಕಾಯಿ ಬರ್ತಾವೆ. ಲಾಸ್ಟಿಗೆ ಫಸ್ಟಿಗೆ ಒಂದು 2 ಹರ್ಕೊಂಡ್ರೆ ನಮ್ಗೆ ರೊಕ್ಕ ಹಾಕಿದ್ರು ಮೇನ್. ಈಗ ಫಸ್ಟ್ ಏಪ್ರಿಲ್ನಾಗ ಏನು ಬರ್ತೈತಲ್ಲ ಅದರೊಳಗೆ ರೊಕ್ಕ ಆಗೋದು ನಮ್ಗೆ. ಅವಾಗ ನಾವು 5-6 ಸರ್ತಿ ಒಂದು ಗಿಡಕ್ಕೆ ಹರ್ಕೊಂಡು ಅದನ್ನು ಸರಿಯಾಗಿ ರೀದಾಗಿ ಇಟ್ಕೊಂಡು ಕಾಯಿ ಹರಿಬೇಕಾದ್ರೂ ನೋಡ್ರಿ ಫುಲ್ 6 ಇಂಚ್ ಮೇಲಿಂದ ಡೇಟ್ ಇಟ್ಟಿರ್ತೀವಿ. ಮತ್ತೆ ಅದನ್ನು ತಂದು ನಮ್ಮ ಪ್ಯಾಕೋಸಿಗೆ ಬಂದ್ಮೇಲೆ ಅದಕ್ಕೆ 1 ಇಂಚ್ ಡೇಟ್ ಇಡಬೇಕು ಕಾಯಿಗೆ. 1 ಇಂಚ್ ಡೇಟ್ ಇಡಲಿಲ್ಲ ಅಂದ್ರೆ ಅದರದ ಸೊನೆ ಅದ್ರ ಮೇಲೆ ಬಿತ್ತು ಅಂದ್ರೆ ಆ ಕಾಯಿ ಫೇಲಿಯರ್ ಅದ. ಅದು ಈಗ ಅದರ ಸೊನೆನ ನಮ್ಮ ಮನುಷ್ಯರ್ಗ ಕಣ್ಣಿಗೂ ಬಿತ್ತು ನಮ್ಮ ಮೈಮ್ಯಾಗ ಬಿದ್ರು ಅದು ಕೈ ಮೇಲೆ ಬಿದ್ರು ಗಾಯಿ ಫುಲ್ ರೀ, ಚರ್ಮ ಎಲ್ಲ ಸುಟ್ಟು ಹೋಗ್ಬಿಡ್ತದೆ. ತಬಡ್ತ ನೀರ್ ಹಾಕಿ ವರ್ಷಿದ್ರೆ ಏನಾಗುದಿಲ್ಲ. ಮಕ್ಳು ಏನ್ ಮಾಡ್ತಾರೆ ಗೊತ್ತಿಲ್ಲಾರ್ದನ ಮಾವಿನಕಾಯಿನ ಕಸ್ತಾರ, ಆ ಸೊನೆ ಏನಾರ ಹತ್ತಪ್ಪ ಅಂದ್ರೆ ಇಲ್ಲಿ ತುಟಿ ಅದ್ರ ಗಾಯ ಗಾಯ ಹಾಕೈತಿ ಅಷ್ಟು. ಅದ್ರ ಸೊನೆನ ಅದಕ್ಕೆ ಅಷ್ಟು ಗಾಯ ಮಾಡ್ತೈತಿ. ಹೌದು, ಅದಕ್ಕೆ ನಾವು 1 ಇಂಚ್ ಅದನ್ನು ಸೊನೆ ಇದು ಮೇಲಿಂದ ಡೇಟ್ ಇಡಬೇಕ್ರಿ. ಅದಕ್ಕೆ ಕಾಪಾಡಬೇಕು ನಾವು. ಅದು ಡೇಟ್ ದರ್ಕತ್ತ 1 ಇಂಚಿಂದ ಅದು ತುಂಬ ಇದ್ದಷ್ಟು ಒಳ್ಳೇದು. ಒಳ್ಳೇದು 1 ಇಂಚ್ ಇಡಬೇಕ್ರಿ. ಅಂದ್ರೆ ಅದ್ರಾಗ ಫುಲ್ ಸೊನೆನ ಒಳಗಿರ್ತೈತೆ, ಅಷ್ಟು ಒಳಗೆ ಕಾಯಿ ಅದ್ರ ಸೊನೆ ಹೊರಗೆ ಹೋಗ್ಬಾರ್ದ್ರಿ ಮೀನ್ ಅಂದ್ರೆ ಅಷ್ಟು ಹೆಲ್ದಿ ಕಾಯಿ. ಆಮ್ಯಾಗ ಅದು ಸೌಕ ಸ್ಥಾನ 7-8 ದಿವಸ ಆದ್ಮೇಲೆ ತಾನೇ ಒಣಗಿ ಬೀಳ್ತೈತ್ರಿ. ಅದು ಆ ಟೈಪ್ ನಾವು ಹಿಡ್ಕೊಂಡು ಕಟ್ ಮಾಡಿ ಆಮ್ಯಾಗ ಹಣ್ಣು ಮಾಡಕ್ ಹಾಕ್ಬೇಕು. ಹಣ್ಣು ಮಾಡೋ ವಿಧಾನ ಇಥಿಲಿನ್ ಗ್ಯಾಸ್ ಅಂತ ಬಂದದ. ಇಥಿಲಿನ್ ಗ್ಯಾಸು ಇಥಿಲಿನ್ ಇದು ಬರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲರಿ ಈಗ. ಆಮ್ಯಾಗ ಈಗೀಗಂತೂ ಹಣ್ಣು ಇಂಥ ಕ್ಲೈಮೇಟ್ ಆಗೈತಲ್ರಿ, ಮಳೆಗಾಲದಾಗ ಇದಾಗ್ತೈತಿ. ನೀವು ಬಲ್ತಿದ ಹಣ್ಣನ್ನ ತೆಗೆದು ಚಲೋ ಬಲ್ತಿದ ಹಣ್ಣನ್ನ ತೆಗೆದಿಟ್ಟು 8 ದಿವಸ ಮನೆಯೊಳಗೆ ಬೇಕಾದಂಗೆ ತಿನ್ಬೋದ್ರಿ. ಆ ಟೈಪ್ ಕ್ಲೈಮೇಟ್ ಐತ್ರಿ ಈಗ ಬೇಕಾದಂಗೆ ಬಲ್ತಿದ ಕಾಯಿ. ಯಾರೂ ಆದರೂ ಇವತ್ತು ಹರಿದು ಇವತ್ತು ಹಣ್ಣು ಹಾಕಕ್ಕೆ ಹಾಕಬಾರ್ದ್ರಿ ಮೀನ್ ನಾ ಹೇಳೋದಂದ್ರೆ ಎಲ್ಲರಿಗೂ. ಅದು ಫುಲ್ ಉಸಿರಾಡ್ತಿರ್ತೈತ್ರಿ ಕಾಯಿ, ಅದಕ್ಕೆ ಹೀಟ್ ಆಗಿರ್ತೈತೆ ಫುಲ್. ಅದು ಅದಕ್ಕೆ ಒಂದು ಶಾಂತ 1 ದಿವಸ ಫುಲ್ ಕಾಯಿ ಇಡಬೇಕ್ರಿ. ಅದು ನೆಕ್ಸ್ಟ್ ದಿವಸ ಅವಾಗ ನೀವು ಹುಲ್ಲಾಗಿ ಹಾಕಿ ಇದು ಮಾಡಿ ಇಟ್ಟುಬಿಟ್ರೆ 8 ದಿವಸನಾಗ ಅದ್ರ ಬೇಕಾದಂಗೆ ಹಣ್ಣು ಆಗಿಬಿಡ್ತೈತ್ರಿ ಮಸ್ತ್ ಹುಲ್ಲಿನ. ನಾವೆಲ್ಲಾನು ಏನು ಮಾಡ್ತೀರಿ ಈಗ ಮದ್ದು ಈಗ ಜಾಗ ಇದ್ರಿಂದ ಕ್ರೇಟ್ನೇ ಹಾಕ್ಬಿಡ್ತೀರಿ. ಅದು ತಳಗ ಹುಲ್ಲು ಹಾಕಿ ಪೇಪರ್ ಹಾಕಿ ಮಾವಿನ ಹಣ್ಣು ಹಾಕಿ ಮೇಲೆ ಮುಚ್ಚಿ ಬಿಡ್ತೀವಿ. ತಾನು ಹಣ್ಣಾಗ್ಬಿಡ್ತೀವಿ 8 ದಿನದಾಗ ಹಣ್ಣು 8 ದಿವಸ ಹಣ್ಣಾಗ್ಬಿಡ್ತದೆ. ಪ್ರಮೋದ್ ತುಕಾರಾಮ್ ಗಾಂವ್ಕರ್ ಅವರೇ, ಮಾವು ಬೆಳೆಯ ಕುರಿತು ಸಾಕಷ್ಟು ವಿಷಯಗಳನ್ನು ಇವತ್ತು ನಮಗೆ ತಿಳಿಸ್ಕೊಟ್ರಿ. ಇದರ ಮುಂದಿನ ಭಾಗವನ್ನು ನಾಳೆ ಮತ್ತೆ ನಾವು ಮುಂದುವರಿಸೋಣಂತೆ. ನಮಸ್ಕಾರ. ನಮಸ್ಕಾರ. ಮಾವಿನ ಬೆಳೆ ಬೇಸಾಯ ಈ ಬಗ್ಗೆ ಧಾರವಾಡದ ಪ್ರಮೋದ್ ತುಕಾರಾಮ್ ಗಾಂವ್ಕರ್ ಅವರೊಂದಿಗೆ ಕುಮಾರ್ ಅಗಡಿ ಅವರು ನಡೆಸಿದ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಮಾವಿನ ಬೆಳೆ ಬೇಸಾಯದ ಬಗೆಗಿನ ಸಂದರ್ಶನದ ಮುಂದಿನ ಭಾಗ ನಾಳಿನ ಕೃಷಿರಂಗದಲ್ಲಿ ಕೇಳಬಹುದು. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಬನವಾಸಿಯ ಆನಂದ್ ನಾಗಪ್ಪ ಜೋಗಿ ಹಾಗೂ ಮೇಳದವರಿಂದ ಕಿನ್ನರಿ ಜೋಗಿ ಪದಗಳನ್ನ. ಹುಟ್ಟಿದ ಜೀವಿಗ ಸಾವು ಎಂದು ಬಿಟ್ಟಿಲ್ಲೋ ತಮ್ಮ, ಹುಟ್ಟಿದ ಜೀವಿಗ ಸಾವು ಎಂದಿಗೂ ಬಿಟ್ಟಿಲ್ಲೋ ತಮ್ಮ. ಯಾವಾಗ ಬರತೈತಿ ಯಾವಾಗ ಬರತೈತಿ ಎಲ್ಲಿಂದ ಬರತೈತಿ ಅಂತ ತಿಳದಿಲ್ಲೋ ತಮ್ಮ, ಇದರಂತ ತಿಳದಿಲ್ಲೋ ತಮ್ಮ. ಹುಟ್ಟಿದ ಜೀವಿಗ ಸಾವು ಎಂದಿಗೂ ಬಿಟ್ಟಿಲ್ಲೋ ತಮ್ಮ, ಹುಟ್ಟಿದ ಜೀವಿಯ ಸಾವು ಎಂದಿಗೂ ಬಿಟ್ಟಿಲ್ಲೋ ತಮ್ಮ. ಮನಸ್ಸಿನ ಶರೀರ ಖಾಲಿ ಪಂಜರ ಇದ್ದಂಗೋ ತಮ್ಮ, ಮನಸ್ಸಿನ ಶರೀರ ಖಾಲಿ ಪಂಜರ ಇದ್ದಂಗೋ ತಮ್ಮ. ಅದರ ಒಳಗೆ ಜೀವ ಹಕ್ಕಿ ಇದ್ದಂಗೋ ತಮ್ಮ, ಅದರ ಒಳಗೆ ಜೀವ ಹಕ್ಕಿ ಇದ್ದಂಗೋ ತಮ್ಮ. ಆ ಹಕ್ಕಿಯ ಮಾಡೋ ರೆಕ್ಕೆಯ ಗಾಳಿಯ ನಮ್ಮ ಉಸಿರು ತಮ್ಮ, ಆ ಹಕ್ಕಿಯ ಮಾಡೋ ರೆಕ್ಕೆಯ ಗಾಳಿಯ ನಮ್ಮ ಉಸಿರು ತಮ್ಮ. ಹಕ್ಕಿಯಷ್ಟು ಆವೇಶ ಜೀವ ಪಡೆದಿಲ್ಲೋ ತಮ್ಮ, ಜೀವ ಪಡೆದಿಲ್ಲೋ ತಮ್ಮ. ಆ ಹಕ್ಕಿಯಷ್ಟು ಆವೇಶ ಜೀವ ಪಡೆದಿಲ್ಲೋ ತಮ್ಮ, ಜೀವ ಪಡೆದಿಲ್ಲೋ ತಮ್ಮ. ಹುಟ್ಟಿದ ಜೀವಿಗೆ ಸಾವು ಎಂದಿಗೂ ಬಿಟ್ಟಿಲ್ಲೋ ತಮ್ಮ. ಯಾವಾಗ ಬರತೈತಿ ಯಾವಾಗ ಬರತೈತಿ ಎಲ್ಲಿಂದ ಬರತೈತಿ ಅಂತ ತಿಳದಿಲ್ಲೋ ತಮ್ಮ, ಇದರಂತ ತಿಳದಿಲ್ಲೋ ತಮ್ಮ. ಎಂದಿಗೆ ನಂಬ ಬಾರದು ವಿಧೇಯಕ್ಕೆ ತಮ್ಮ, ಎಂದಿಗೆ ನಂಬ ಬಾರದು ಈ ದೇಹಕ್ಕೆ ತಮ್ಮ. ಎಷ್ಟು ನಂಬಿದರು ಧ್ಯೇಯ ನನ್ನದಲ್ಲ ತಮ್ಮ, ಎಷ್ಟು ನಂಬಿದರು ಧ್ಯೇಯ ನಮ್ಮದಲ್ಲ ತಮ್ಮ. ಹಣ ಆಸ್ತಿ ಗಳಿಸೇನಂತ ಗರ್ವ ಬ್ಯಾಡ ತಮ್ಮ, ಹಣ ಆಸ್ತಿ ಗಳಿಸೇನಂತ ಗರ್ವ ಬ್ಯಾಡ ತಮ್ಮ. ಹಾಕೇನಂತ ಮೆರಿಬೇಡ ತಮ್ಮ, ಈಗಿನ ಕಾಲದಲ್ಲಿ ಕುಂತಲೆ ಸಾವು ಬರತೈತೋ ತಮ್ಮ, ಸಾವು ಬರತೈತೋ ತಮ್ಮ. ಹುಟ್ಟಿದ ಜೀವಿಯ ಸಾವು ಎಂದಿಗೂ ಬಿಟ್ಟಿಲ್ಲೋ ತಮ್ಮ, ಹುಟ್ಟಿದ ಜೀವಿಯ ಸಾವು ಎಂದಿಗೂ ಬಿಟ್ಟಿಲ್ಲೋ ತಮ್ಮ. ಯಾವಾಗ ಬರತೈತಿ ಬರತೈತಿ ಎಲ್ಲಿಂದ ಬರತೈತಿ ಅಂತ ತಿಳದಿಲ್ಲೋ ತಮ್ಮ, ಅಂತ ತಿಳದಿಲ್ಲೋ ತಮ್ಮ. ನೀರ ಮ್ಯಾಗಿನ ಗುರುಳಿ ಜೀವ ಇದ್ದಂಗೋ ತಮ್ಮ, ನೀರ ಮ್ಯಾಲಿನ ಗುರುಳಿ ಜೀವ ಇದ್ದಂಗೋ ತಮ್ಮ. ದಾನ ಧರ್ಮ ಮಾಡದೆ ನೀನ ತಿರುಗಬ್ಯಾಡ ತಮ್ಮ, ದಾನ ಧರ್ಮ ಮಾಡದೆ ನೀನು ತಿರುಗಬ್ಯಾಡ ತಮ್ಮ. ದೇವರ ಮುಂದೆ ತಲೆ ಬಾಗಿಸಿ ಎದಿ ಉಬ್ಬಿಸಬೇಡ ತಮ್ಮ, ಈಗಿನ ಕಾಲದಲ್ಲಿ ನಿಂತಲೆ ಸಾವು ಬರತೈತೋ ತಮ್ಮ, ಬರತೈತೋ ತಮ್ಮ. ಈಗಿನ ಕಾಲದಲ್ಲಿ ಕುಂತಲ್ಲಿ ಸಾವು ಬರತೈತೋ ತಮ್ಮ, ಸಾವು ಬರತೈತೋ ತಮ್ಮ. ಹುಟ್ಟಿದ ಜೀವಿಯ ಸಾವು ಎಂದಿಗೂ ಬಿಟ್ಟಿಲ್ಲೋ ತಮ್ಮ, ಹುಟ್ಟಿದ ಜೀವಿಯ ಸಾವು ಎಂದಿಗೂ ಬಿಟ್ಟಿಲ್ಲೋ ತಮ್ಮ. ಯಾವಾಗ ಬರತೈತೀ ಯಾವಾಗ ಬರುತೈತಿ ಎಲ್ಲಿಂದ ಬರುತೈತಿ ಅಂತ ತಿಳದಿಲ್ಲೋ ತಮ್ಮ, ಇದರಂತ ತಿಳದಿಲ್ಲೋ ತಮ್ಮ. ಹುಟ್ಟಿದ ಜೀವಿಗೆ ಸಾವು ಎಂದಿಗೂ ಬಿಟ್ಟಿಲ್ಲೋ ತಮ್ಮ, ಈ ಜಗತ್ತ ನಾಲ್ಕು ದಿವಸದ ಜಾತ್ರಿ ಇದ್ದಂಗೋ ತಮ್ಮ, ಈ ಜಾತ್ರೆ ಮುಗಿಸಿ ಹೋಗೋದು ಬಹಳ ಕಷ್ಟ ಇದೋ ತಮ್ಮ, ಇದು ಮುಗಿಯದರಾಗೆ ಪುಣ್ಯದ ಬುತ್ತಿ ಕಟಗೋಳೋ ತಮ್ಮ, ಯಮದೂತರು ಬಂದಾಗವೇನು ನಡೆಯದಿಲ್ಲೋ ತಮ್ಮ, ಈಗಿನ ಕಾಲದಲ್ಲಿ ನಿಂತಲ್ಲಿ ಸಾವು ಬರತೈತೋ ತಮ್ಮ, ಬರತೈತೋ ತಮ್ಮ, ಈಗಿನ ಕಾಲದಲ್ಲಿ ಎಡವಿದ್ರೆ ಸಾವು ಬರತೈತೋ ತಮ್ಮ, ಸಾವು ಬರತೈತೋ ತಮ್ಮ, ಹುಟ್ಟಿದ ಜೀವಿಗೆ ಸಾವು ಎಂದಿಗೂ ಬಿಟ್ಟಿಲ್ಲೋ ತಮ್ಮ, ಹುಟ್ಟಿದ ಜೀವಿಗೆ ಸಾವು ಎಂದಿಗೂ ಬಿಟ್ಟಿಲ್ಲೋ ತಮ್ಮ. ಕಿನ್ನರಿ ಜೋಗಿ ಪದ ಕೇಳುತ್ತಿರುವಿರಿ. ಮಗಳ ಮದುವೆಯ ಮಾಡಿ ಮುತ್ತಂದು ಕಳಕೊಂಡಿ, ಮಗಳ ಮದುವೆಯ ಮಾಡಿ ಮುತ್ತಂದು ಕಳಕೊಂಡಿ, ಜಗದಲ್ಲಿ ಹೆಣ್ಣ ಹಡದ ಕಸವ ತಿಳ್ಕೊಂಡಿ, ಜಗದಲ್ಲಿ ಹೆಣ್ಣ ಹಡದು ಕಸವ ತಿಳ್ಕೊಂಡಿ, ಮಗಳ ಉಂಡಾಡಿದ ದಿನಗಳ ನೆನೆಸಿಕೊಂಡು, ಮಗಳ ಉಂಡಾಡಿದ ದಿನಗಳ ನೆನೆಸಿಕೊಂಡು, ಹಗಲಿರುಳು ಕಣ್ಣೀರಾಕಿ ತುತ್ತನ್ನ ಉಣ್ಣಲಾರಿ, ಹಗಲಿರುಳು ಕಣ್ಣೀರ ಹಾಕಿ ತುತ್ತನ್ನ ಉಣ್ಣಲಾರಿ, ಮಗಳ ಮದುವೆಯ ಮಾಡಿ ಮುತ್ತಂದು ಕಳಕೊಂಡಿ, ಜಗದಲ್ಲಿ ಹೆಣ್ಣಾಡಲು ಕರ್ತವ ತಿಳಕೊಂಡಿ, ಮಲ್ಲಿಗೆ ಹೂವಿನಂತೆ ಮನೆಯಲ್ಲೇ ಬೆಳೆದವಳು, ಮಲ್ಲಿಗೆ ಹೂವಿನಂತೆ ಮನೆಯಲ್ಲಿ ಬೆಳೆದವಳು, ಎಲ್ಲ ಗೆಳತಿಯರಲ್ಲಿ ತಾವರಿತನಾದವಳು, ಎಲ್ಲ ಗೆಳತಿಯರಲ್ಲಿ ತಾವರಿತನಾದವಳು, ಮಗಳ ಮದುವೆಯ ಮಾಡಿ ಮುತ್ತಂದು ಕಳಕೊಂಡಿ, ಹೆಣ್ಣು ಹಡದು ಕರ್ತವ ತಿಳಕೊಂಡಿ, ಮೊನ್ನೆ ಕೊರೆದು ಅಯ್ಯುವಾಗ ಎಷ್ಟಮ್ಮ ಕಣ್ಣೀರು, ಮೊನ್ನೆ ಕೊರೆದು ಅಯ್ಯುವಾಗ ಎಷ್ಟಮ್ಮ ಕಣ್ಣೀರು, ಸಣ್ಣವಳು ನನ್ನ ಮಗಳು ಮರೆಯವಳು ತವರೂರ, ಸಣ್ಣವಳು ನನ್ನ ಮಗಳು ಮರೆಯವಳು ತವರೂರ, ಅಣ್ಣ ತಮ್ಮ ಬಂದು ಬಳಗ ಅವಳಿಗೆ ಬಾಳ ಜನರು, ಅಣ್ಣ ತಮ್ಮ ಬಂದು ಬಳಗ ಅವಳಿಗೆ ಬಾಳ ಜನರು, ನಿನ್ನಲ್ಲಿ ಅವಳಿಗೆ ತಂಗಿ ಅಂತ ಕರೆಯವರು, ನಿನ್ನಲ್ಲಿ ಅವಳಿಗೆ ತಂಗಿ ಅಂತ ಕರೆಯವರು, ಮಗಳ ಮದುವೆಯ ಮಾಡಿ ಮುತ್ತಂದು ಕಳಕೊಂಡಿ, ಜಗದಲ್ಲಿ ಹೆಣ್ಣ ಹಡದು ಕಸವ ತಿಳಕೊಂಡಿ, ಜಗದಲ್ಲಿ ಹೆಣ್ಣ ಹಡದು ಕಸವ ತಿಳಕೊಂಡಿ, ನಿತ್ಯ ಮನೆ ಕೆಲಸದಲ್ಲಿ ಹೊತ್ತಿಗೆ ಕೂಳಿಲ್ಲ, ನಿತ್ಯ ಮನೆ ಕೆಲಸದಲ್ಲಿ ಹೊತ್ತಿಗೆ ಕೂಳಿಲ್ಲ, ಹತ್ತು ಕರೆದೀರಿ ಅವಳ ಕೇಳುವ ಯಾರಮ್ಮ, ಹತ್ತು ಕರೆದರೆ ಅವಳ ಕೇಳುವರಲ್ಲಿ, ನಗಿವಣ್ಣರವರಲ್ಲಿ ನಗುತ್ತಾ ಬಾಳುವರೆಂದು, ನಗಿವಣ್ಣರವರಲ್ಲಿ ನಗುತ್ತಾ ಬಾಳುವರೆಂದು, ಜಗಳಡಿ ಹೊಡೆದಿರಿ ಮಾರುವರ್ಯಾರಮ್ಮ, ಜಗಳಡಿ ಹೊಡೆದರೆ ಮರುಗುವರ್ಯಾರಮ್ಮ, ಮಗಳ ಮದುವೆ ಮಾಡಿ ಮುತ್ತಂದು ಕಳಕೊಂಡಿ, ಜಗದಲ್ಲಿ ಹೆಣ್ಣ ಹಡದು ಕಷ್ಟವ ತಿಳಕೊಂಡಿ, ಜಗದಲ್ಲಿ ಹೆಣ್ಣ ಹಡದು ಸತ್ತವ ತಿಳಪಂಡೀ.